ವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ. ಕುಷ್ಟಗಿ ತಾಲೂಕಿನ ತವರಗೇರ ಗ್ರಾಮದ ಸಂತೋಷವರ ತೋಟಗಾರಿಕೆ ಆಧಾರಿತ ಸಮಗ್ರ ಬೇಸಾಯದ ಅನುಭವಗಳು, ಪೇಟೆ ಧಾರಣೆ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಬಸಪ್ಪ ಅವರಿಂದ ಚೌಡಕಿ ಪದಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ತವರಗೇರ ಗ್ರಾಮದ ಸಂತೋಷವರ ತೋಟಗಾರಿಕೆ ಆಧಾರಿತ ಸಮಗ್ರ ಬೇಸಾಯದ ಅನುಭವಗಳನ್ನು. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಯುವ ರೈತರು ಸಂತೋಷ್ ಅಂತ ಹೇಳಿ, ಇವರು ಸಾಕಷ್ಟು ಕೃಷಿಯಲ್ಲಿ ಪರಿಣತಿಯನ್ನು ಹೊಂದಿ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಪೂರ್ವಕರಿಂದಂತಹ ಒಂದು ಕೃಷಿ ಅನುಭವದಿಂದ ಅದನ್ನು ಮೆಟ್ಟಲನ್ನಾಗಿ ಮಾಡಿಕೊಂಡು ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಸಾಕಷ್ಟು ವೈವಿಧ್ಯಮಯ ಬೆಳೆಗಳನ್ನು ಇವರು ಹಾಕ್ಕೊಂಡಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ. ಸಾಕಷ್ಟು ಈ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಹೊಲವನ್ನು ಒಂದು ಸಂಪದ್ಭರಿತ ಕ್ಷೇತ್ರವನ್ನಾಗಿ ಮಾಡಿ ಮಿಶ್ರ ಬೇಸಾಯವನ್ನು ಮಾಡಿ ಜೊತೆಗೆ ವೈವಿಧ್ಯಮಯ ಕೃಷಿಯನ್ನು ನಾವು ಕಾಡು ಕೃಷಿ ಅಥವಾ ಅರಣ್ಯ ಕೃಷಿ ಅಂತಾನೆ ಹೇಳ್ತೀವಿ, ಅದಕ್ಕೆ ಒಂದು ಪೂರಕವಾದಂತಹ ಒಂದು ಹಣ್ಣಿನ ಬೆಳೆಗಳನ್ನು ತೋಟಗಾರಿಕಾ ಬೆಳೆಗಳನ್ನು ಇವರು ಬೆಳ್ಕೊಂಡು ನೆಮ್ಮದಿಯ ಬದುಕನ್ನು ನಡೆಸಿದ್ದಾರೆ ಅಂತ ನಾನು ಹೇಳ್ಬೋದು. ಒಟ್ಟಿನಲ್ಲಿ ಇವರ ಒಂದು ಸಮಗ್ರ ಬೇಸಾಯ ಹೇಗಿದೆ? ಮುಖ್ಯವಾಗಿ ಸಮಗ್ರ ಬೇಸಾಯ ಅಂತಂದರೆ ಈ ಭಾಗದಲ್ಲಿ ನಾವು ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ, ಪಶುಸಂಗೋಪನೆ ಇವೆಲ್ಲ ನಾವು ನೋಡ್ತೀವಿ. ಅವುಗಳನ್ನು ಮರಳಿಸಿಕೊಂಡು ವಿಶೇಷವಾಗಿ ಇವರು ಅಡಿಕೆ ಬೆಳೆಯನ್ನು ಕೂಡ ಅಂತರ್ಬೆಳೆಯಾಗಿ ತಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಹಾಕೊಂಡಿದ್ದಾರೆ. ಒಟ್ಟಿನಲ್ಲಿ ಅವರ ತೋಟಗಾರಿಕೆ ಅನುಭವಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಸಂತೋಷ್ ಅವರೇ, ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ಹಾಗೆಯೇ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರಗಳು. ನಿಮಗೆ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ? ಸರ್, ನಂದು MBA ಮುಗಿದಿದೆ ಸರ್. ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ, ಯಾಕೆ ಕೃಷಿ ಮುಖ್ಯವಾಗಿ ತೋಟಗಾರಿಕೆ ಕಡೆ ನಿಮ್ಮ ಒಲವು ಆಯಿತು? 2004 ನಂದು BCA ಮಾಡ್ತಾ ಇದ್ದಾಗ ನಮ್ಮ ತಂದೆಯವರು ಆಕ್ಚುಲಿ ಮೂಲತಃ ಬ್ಯಾಂಕ್ ಮ್ಯಾನೇಜರು, ಸೊ ಕುಷ್ಟಗಿಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ಆ ಸಮಯದಲ್ಲಿ ದೇವೇಂದ್ರಪ್ಪ ಬಳ್ಳುಟಿಗೆ ಅವರು ಆಕ್ಚುಲಿ ನನಗೆ ತೋಟಗಾರಿಕೆಗೆ ಪ್ರೇರಣೆ ಇನ್ಫ್ಯಾಕ್ಟ್. ಸೊ ಅವರ ತೋಟಗಳಿಗೆ ನನ್ನ ಕಾಲೇಜ್ ಹಾಲಿಡೇಸ್ ಆ ಸಮಯದಲ್ಲಿ ಅವರ ತೋಟಗಳಲ್ಲೇ ನಾನು ಹಾಲಿಡೇಸ್ ಎಲ್ಲ ಕಳೆದಿದ್ದೀನಿ ಹೆಚ್ಚು ಕಡಿಮೆ. ಸೊ ಬಿಸಿಎದಿಂದನೇ ನಮಗೆ ತೋಟ ಮಾಡಬೇಕು ಅನ್ನೋದೊಂದು ಒಲವಿತ್ತು, ನನ್ನ ಮತ್ತು ನಮ್ಮ ಅಣ್ಣನ ಕನಸು ಇಬ್ಬರದು. ಸೊ ಅಣ್ಣ ಕೆಲಸ ಮಾಡಕ್ಕೆ ಹೊರಟ, ನಾನು ತೋಟ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಸೊ ಮುಂದೆ ಏನು ಬೇಡ, ಬಿಸಿಎ ಮುಗಿದ ತಕ್ಷಣ ತೋಟ ಮಾಡೋಣ ಅಂದ್ಕೊಂಡು ಫೀಲ್ಡಿಗೆ ಬರೋಣ ಅಂತ ವಿಚಾರ ಮಾಡಿ ಭೂಮಿ ಡೆವಲಪ್ಮೆಂಟ್ಗೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಏನಂದರೆ ಮನೆಯಲ್ಲಿ ಒತ್ತಡದಿಂದ ನಾನು ಅನಿವಾರ್ಯವಾಗಿ ಎಂ ಬಿ ಎ ಮಾಡೋಂಥ ಪರಿಸ್ಥಿತಿ ಬಂತು. ಸೊ ಎಂ ಬಿ ಎ ಎಂಟ್ರೆನ್ಸ್ ಎಕ್ಸಾಮ್ ಒಳ್ಳೆ ರ್ಯಾಂಕಿಂಗ್ ಬಂತು, ನಂಗೆ ಒಳ್ಳೆ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ತು. ಸೊ ಎಂ ಬಿ ಎ ಮುಗಿಸ್ಕೊಂಡು ಬಂದು ನಂತರ ಮತ್ತೆ ನಾನಂದರೆ ತೋಟದಲ್ಲಿ ಡೈರೆಕ್ಟಾಗಿ ಕೆಲಸಕ್ಕೆ ಹೇಳಿದೆ. ಏನು ಅನಿವಾರ್ಯವಾಗಿ ಬರ್ತಾರೆ ಕೆಲವೊಬ್ರು ತೋಟಗಾರಿಕೆಯಲ್ಲಿ ಅಥವಾ ಒತ್ತಡದಿಂದ ಸಾಕಾಗಿ ಒಂದು ಐಟಿ ಬಿಟಿ ಬದುಕು ಸಾಕು ಮತ್ತೆ ಬೇಕು ಅಂತಂದ್ಬಿಟ್ಟು ಈ ಕೃಷಿಯತ್ತ ಹಳ್ಳಿಯತ್ತ ಮುಖವನ್ನು ಮಾಡ್ತಾರೆ. ತಾವು ಈ ವಿದ್ಯಾಭ್ಯಾಸವನ್ನು ಮಾಡ್ತಾ ತಮ್ಮ ಬಾಲ್ಯ ಜೀವನವನ್ನು ಇನ್ನೊಬ್ಬರ ಒಂದು ಸಾಧಕ ರೈತರ ಕ್ಷೇತ್ರವನ್ನು ನೋಡಿ ತಾವು ಪ್ರೇರಣೆಗೊಂಡು ಓದಿನ ನಂತರ ತಾವು ಮರಳಿ ಕೃಷಿಗೆ ಬಂದ್ರಿ. ಇದಕ್ಕೆ ಯಾವ ಒತ್ತಡ ಒತ್ತಾಯ ಇರಲಿಲ್ಲ? ನಾನು ಬಿ ಸಿ ಎ ಮಾಡುವಾಗ ನನ್ನ ಹಾಲಿಡೇಸ್ ಎಲ್ಲ ಕಳೆದಿದ್ದ ತೋಟದಲ್ಲಿ ನಾನು ಹೆಚ್ಚು ಕಡಿಮೆ. ಸೊ ಬೇರೆ ಎಲ್ಲೂ ಇಲ್ಲ, ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಬಿಟ್ಟರೆ ತೋಟ. ಸೊ ಎರಡಲ್ಲೇ ಕಳೆದಿದ್ದು. ಅವತ್ತಿನ ಮಟ್ಟಿಗೆ ಏನು ಅನಿಸ್ತು ಅಂದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಜೀವನ ಪರ್ಯಂತ ಒಂದು ರೂಮ್ನಲ್ಲಿ ಕೂತ್ಕೊಂಡು ನಾನು ಜೀವನ ಸಾಗಿಸ್ತೀನಿ ಅಂತ ನನಗೆ ಅನಿಸಲಿಲ್ಲ. ಅಥವಾ ಯಾರೋ ಬಾಸ್ಗಳು ಹೇಳಿದ ಕೆಲಸ ಮಾಡಿಕೊಂಡು ಅವ್ರ ಕೆಲಸ ಅಷ್ಟೇ ಮಾಡಿಕೊಟ್ಟು ನನ್ನ ಜೀವನ ಸಾಗಿಸ್ಬೇಕು ಅಂತ ಅನಿಸಲಿಲ್ಲ. ಎಲ್ಲೋ ಒಂದು ಕಡೆ ನಾನು ನನ್ನ ಜೀವನನ ನಾನೇ ಅನುಭವಿಸಬೇಕು, ಎಲ್ಲೋ ಟ್ರಾಫಿಕಲ್ಲಿ ಜೀವನ ಮಾಡೋದಲ್ಲ, ನಾಲ್ಕು ರೂಮಿನ ನಡುವೆ ಜೀವನ ಮಾಡೋದಲ್ಲ ಅಂತ ನಿರ್ಧಾರ ಮಾಡಿಕೊಂಡಿದ್ದು ನಾನು ಬಿ ಸಿ ಎ ಕಾಲದಲ್ಲಿ ನಿರ್ಧಾರ ಮಾಡ್ಕೊಂಡು. ಹಾಗಾಗಿ ಇದು ಒತ್ತಾಯ ಅದಲ್ಲ, ಮನೆಯಲ್ಲೂ ನಾನು ಇದಕ್ಕೆ ಬರ್ತೀನಿ ಅಂದಾಗ ಮೊತ್ತ ಮೊದಲು ವಿರೋಧ ಇತ್ತು. ಕೃಷಿ ಅನ್ನೋದು ಅಷ್ಟು ಸರಳ ಇಲ್ಲ, ಭಾಳಷ್ಟು ತೊಂದರೆಗಳಿದೆ ಇದರಲ್ಲೆಲ್ಲ. ಸೊ ಹಾಗಾಗಿ ಬರೋಕ್ಕಿಂತ ಮೊದಲು ವಿಚಾರ ಮಾಡಿ ಬಾ, ಸೊ ಅಥವಾ ಬರಲೇಬೇಡ ಅನ್ನೋಂಥ ಸಜೆಷನ್ಗಳು ನನಗೆ ಭಾಳಷ್ಟು ಜನ ಕೊಟ್ಟಾಗಿತ್ತು. ಆ್ಯಕ್ಚುಲಿ ಅದನ್ನು ಮೀರಿ ಕೂಡ ನನಗೆ ಇದರೊಳಗೆ ಒಂದು ಸೆಳೆತ ಇತ್ತು. ಸೊ ಹಾಗಾಗಿ ಈ ಕೆಲಸಕ್ಕೆ ಬಂದೆ ನಾನು. ಆಸಕ್ತಿಯಿಂದ ಕೃಷಿ ಕಡೆ ಮುಖವನ್ನು ಮಾಡಿದಿರಿ, ಆ ರೀತಿಯಲ್ಲಿ ದೇವರು ನಿಮಗೆ ಯಶಸ್ಸನ್ನು ನೀಡಲಿ ಅಂತ ಹೇಳ್ತಾ, ಸದ್ಯದಲ್ಲಿ ತಮ್ಮ ಕೃಷಿ ಕ್ಷೇತ್ರ ಎಷ್ಟಿದೆ, ಏನೇನು ಬೆಳೆಗಳನ್ನು ಹಾಕೊಂಡಿದ್ದೀರಿ ಸದ್ಯದಲ್ಲಿ? ಸರ್, ಸರಿಸುಮಾರು 40 ಎಕರೆ ಕ್ಷೇತ್ರ. ಸೊ ನಾನು 2006 ಮೊತ್ತ ಮೊದಲು ಪ್ರಾರಂಭ ಮಾಡಿದ್ದು ದಾಳಿಂಬೆಯಿಂದ. ಸೊ ದಾಳಿಂಬೆಯ ಜೊತೆಗೆ ಮೊದಲನೇ ದಿನನೇ ಏಕ ಬೆಳೆ ಯಾಕೋ ಬೇಡ ಅನ್ನೋಂಥ ಒಂದು ಮನಸ್ಥಿತಿ. ಸೊ ಅದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ಸೇಫ್ಟಿಗೆ ಇರಲಿ ಅಂತ ಕೀನೋ ಮಾಡಿಕೊಂಡಿದ್ದು. ಸೊ 2006 ನಡುವೆ ಇರೋ ದಾಳಿಂಬೆ ಬೆಳೆಗಾರರ ಗೋಳನ್ನು ಎಲ್ಲರೂ ಕೇಳಿರ್ತೀರಿ. ಸೊ ನಾನು ಅದರ ಬಲಿಪಶುವನ್ನು ಹೆಚ್ಚು ಕಡಿಮೆ 11 ದಾಳಿಂಬೆ ಇತ್ತು. 5 ನನಗೆ ದಾಳಿಂಬೆಯಿಂದ ಏನು ಒಂದು ರೂಪಾಯಿನೂ ವಾಪಸ್ ಬರಲಿಲ್ಲ. ಆದರೆ ಜೊತೆಗೆ ಮಿಶ್ರ ಬೆಳೆಯಾಗಿ ಆಯ್ಕೆ ಮಾಡಿಕೊಂಡ ಕಿನೋ ಏನಿತ್ತಲ್ಲ, ನನ್ನನ್ನು ಈ ತೋಟಗಾರಿಕೆಯಲ್ಲಿ ಉಳಿಯುವ ಹಾಗೆ ಮತ್ತು ಇನ್ನೂ ಮತ್ತೊಂದೇನೋ ಕೆಲಸ ಮಾಡುವಾಗ ಪ್ರೇರೇಪಣೆ ಮಾಡಿತು. ಕಿನೋ 2006 ದಾಳಿಂಬೆ ಜೊತೆಗೆ ಮಾಡಿಕೊಂಡಿದ್ದೆ ಮಿಶ್ರ ಬೆಳೆಯಾಗಿ. ಒಂದು ಏನಾಯಿತು ಅಂದರೆ 2009 ನನಗೆ ಮೊದಲನೇ ಬೆಳೆ, 3 ಮೊದಲನೇ ಬೆಳೆ ಕಿನೋ ಸಿಕ್ತು ನನಗೆ. ಸೊ ದಾಳಿಂಬೆ ಏನು ಸಿಗಲಿಲ್ಲ, ಬಟ್ ಕಿನೋದಲ್ಲಿ ಒಂದೇ ಬೆಳೆ ಸಿಕ್ತು. ನೆಕ್ಸ್ಟ್ ಬೆಳೆಯಲ್ಲಿ ಟೋಟಲಿ ನೆಕ್ಸ್ಟ್ ವರ್ಷ ನನಗೆ ಯಾವುದೇ ಫ್ಲವರ್ ಸೆಟ್ಟಿಂಗ್ ಬರಲಿಲ್ಲ. ಸೊ ಭಾಳಷ್ಟು ಜನ ಕಿನೋ ಆ ಟೈಮಲ್ಲಿ ಆಲ್ರೆಡಿ ತೆಗೆದಾಗ್ತಾ ಇದ್ರು, ಕಿನೋ ಬರ್ತಿಲ್ಲ ನಮ್ಮಲ್ಲಿ, ಸರಿಯಾಗಿ ಬರ್ತಿಲ್ಲ ಅಥವಾ ಹುಳಿ ಬರ್ತಿದೆ, ಫ್ಲವರಿಂಗ್ ಕರೆಕ್ಟಾಗಿ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟ್ ಮೇಲೆ. ಬಟ್ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ನನ್ನ ಕೆಲವು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಸೊ ಬಸವರಾಜ್ ಬೇನಾಳ್ ಅಂತ ಹೆಸರು, ಅದ್ರ ಜೊತೆಗೇನಂದ್ರೆ ಅಮೋಘಿ ಹಿರೇಕೂರುಬರು ಅಂತ, ಸೊ ಅದ್ರ ಜೊತೆಗೇನಂದ್ರೆ ನಮಗೊಬ್ರು ಹಳೆಯ ಸೀನಿಯರ್ ಆಫೀಸರ್ಗಳು ಒಬ್ರು ಸಪೋರ್ಟ್ ಸಿಕ್ತು, ಗುರುಮೂರ್ತಿ ಸರ್ ಅಂತಂದೇಳಿ. ಅವರೆಲ್ಲರ ಮಾರ್ಗದರ್ಶನದ ಮೇಲೆ ಕಿನೋವನ್ನು ಚಾಲೆಂಜಿಂಗ್ ಆಗಿ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 2011 2017 ಕಂಟಿನ್ಯೂಸ್ 6 ಬೆಳೆ ಸಕ್ಸಸ್ಫುಲ್ ಆಗಿ ನಾನು ಕಿನೋದಲ್ಲಿ ಬೆಳೆದೆ. ಸೊ ದಾಳಿಂಬೆ ನಂಬಿಕೊಂಡಿದ್ದರಿಂದ ನಾನು ಇಷ್ಟು ತೋಟಗಾರಿಕೆ ಬಿಟ್ಟು ಭಾಳ ವರ್ಷ ಆಗಬೇಕಾಗಿತ್ತು. ಸೊ ಅದು ನನ್ನ ಮೊತ್ತ ಮೊದಲ ಮಿಶ್ರ ಬೆಳೆಯ ಪಾಠ. ಸೊ 2009 ಕಿನೋ ತೆಗೆದ್ಮೇಲೆ ನನಗೆ ನೆಕ್ಸ್ಟು ಬರೀ ಅದು ಕೇವಲ 14 ಪ್ಲಾಂಟೇಷನಲ್ಲಿ ಮಾತ್ರ ನನ್ನ ಹತ್ರ ನಂದು ಕಿನೋ ಮತ್ತು ದಾಳಿಂಬೆ ಇತ್ತು. ಅದರಲ್ಲಿ 8 ಮಾತ್ರ ಕಿನೋ ದಾಳಿಂಬೆ ಇತ್ತು, 5 ಬರೀ ದಾಳಿಂಬೆ ಇತ್ತು ಆ್ಯಕ್ಚುಲಿ. ಸೊ ಮೋಸಂಬಿನೂ ಅಲ್ಲ ಅಥವಾ ಆರೆಂಜೂ ಅಲ್ಲ, ಇನ್ ಬಿಟ್ವೀನ್ ವೆರೈಟಿ ಆ್ಯಕ್ಚುಲಿ ಅದು. ಸೊ ಹೈಯೆಸ್ಟ್ ಬೆಳೆ ಅಂಥದ್ದು ಭಾರತದ ಪಂಜಾಬ್ ಅಥವಾ ಪಾಕಿಸ್ತಾನದ ಪಂಜಾಬ್. 90% ಜಗತ್ತಿನ ಇದೇನಂದ್ರೆ ಪಾಕಿಸ್ತಾನದ ಪಂಜಾಬಿಂದನೇ ಬರುತ್ತೆ ಹಣ್ಣು ಆ್ಯಕ್ಚುಲಿ. ನಮ್ಮಲ್ಲಿನೂ ರಾಜಸ್ಥಾನ, ಹಿಮಾಚಲ, ಹರಿಯಾಣ ಮತ್ತು ಪಂಜಾಬ್ದಲ್ಲಿ ಪ್ಲಾಂಟೇಷನ್ಸ್ ಇದೆ. ಸೊ ಅಲ್ಲಿ ಥ್ರೂ ಔಟ್ ದಿ ಇಯರ್ ಬರುತ್ತೆ, ನಮ್ಮಲ್ಲಿ ಭಾಳ ಲಿಮಿಟೆಡ್ ಬರುತ್ತೆ, ಭಾಳ ಜನ ತೆಗೆದಾಕಿದ್ರು ಜಾಸ್ತಿ, ಸಕ್ಸಸ್ಫುಲ್ ಬೆಳೆದ್ರಂಥ ರೈತರ ಕಡಿಮೆ. ಸೊ ಅದರಲ್ಲಿ ನಾನು ಒಬ್ಬನು ಆ್ಯಕ್ಚುಲಿ. 7 ಬೆಳೆ ಕಂಟಿನ್ಯೂಸ್ ಆಗಿ ಒಳ್ಳೆ ಬೆಳೆಯನ್ನು ಪ್ರತಿ ವರ್ಷ 25-35 ಹಣ್ಣು ಬೆಳೆಯನ್ನು ಬೆಳೆದು ಮಂಗಳೂರು, ಬೆಂಗಳೂರು ಮತ್ತು ಏನಂದರೆ ಚೆನ್ನೈವರೆಗೂ ಕಳಿಸಿದೆ. ಮಂಗಳೂರು ಅತ್ಯುತ್ತಮ ಮಾರ್ಕೆಟ್ ನಮ್ಮ ಕಿನೋಗೆ. ಸೊ ಅಲ್ಲಿ ನಂತರ ನಾನು ಪ್ರತಿಯೊಂದು ಏರಿಯಾನ ಡೆವಲಪ್ ಮಾಡಬೇಕಂತ ಹೊರಟೆ. ಸೊ ನನಗೆ ನೀರಿನ ತೊಂದರೆ, ಅತಿಯಾದ ನೀರಿನ ತೊಂದರೆ ಇತ್ತು ಹೆಚ್ಚು ಕಡಿಮೆ. ಈ ಒಂದು ತೋಟದಲ್ಲಿ ನಾನು ಸರಿಸುಮಾರು 45 ಬೋರ್ವೆಲ್ಗಳನ್ನು ಪ್ರಯತ್ನ ಮಾಡಿದೆ, ನೀರು ಸಿಗಲಿಲ್ಲ ಆ್ಯಕ್ಚುಲಿ. ಸೊ ಅದರ ನಂತರ ಏನು ಮಾಡಿಕೊಂಡೆ ಅಂದರೆ ಒಂದೊಂದೇ ಪಾರ್ಟು ಎಲ್ಲಿ ವೇಸ್ಟ್ ಲ್ಯಾಂಡ್ ಇದೆ, ನನ್ನ ನಿಯರ್ ಅಬೌಟ್ ನನ್ನ 40 ಒಂದು 6 ಸಂಪೂರ್ಣ ಕಲ್ಲು, ಏನು ಮಾಡೋಕ್ಕಾಗಿರೋಂಥ ಕಲ್ಲಿನಷ್ಟು ಜಾಗ, ಒಂದು 4 ಬರೀ ನಾಲ ಇದೆ. ಸೊ ಆ ನಾಲನ್ನೆಲ್ಲ ಹಂತ ಹಂತವಾಗಿ ಹೊಂಡಗಳನ್ನು ಮಾಡ್ತಾ ಹೊರಟೆ. ಸೊ ಆ ನೀರಿಂದನೇ ನಾನು ಮಳೆಗಾಲ ಮತ್ತು ಚಳಿಗಾಲ ಸಸ್ಟೇನ್ ಆಗಿಬಿಟ್ಟು ಬೋರ್ವೆಲ್ಲಿಂದ ಬರೀ ಬೇಸಿಗೆಯಲ್ಲಿ ಮಾತ್ರ ನಾನು ಬದುಕೋಕ್ಕೆ ಪ್ರಯತ್ನ ಮಾಡೋಕ್ಕೆ ಕಲಿತೆ ಅಲ್ಲಿಂದ. ಸೊ ಹಾಗಾಗಿ ಒಂದೊಂದಿಷ್ಟು ನೀರಿಂದ ನನಗೆ ಯಾವತ್ತು ಲಭ್ಯತೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅದರ ನಂತರ ಒಂದೊಂದೇ ಏರಿಯಾನ ಪ್ಲಾಂಟೇಷನ್ ಮಾಡ್ತಾ ಒಂದೊಂದು ಬೆಟ್ಟು ಡೆವಲಪ್ ಮಾಡ್ತಾ ಹೊರಟೆ. ನೆಕ್ಸ್ಟು ಪ್ರಾರಂಭ ಮಾಡಿದ್ದು ಮಾವು, ಪೇರಲೆ ಮತ್ತು ಸಾಗುವಾನಿ ಒಂದು ಪ್ಲಾಟನ್ನು ಡೆವಲಪ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ ಹೆಚ್ಚು ಕಡಿಮೆ 12-13 ಮಾವಿದೆ ನಂದು. ಪೇರಲೆದಲ್ಲಿ ಒಳ್ಳೆ ಏನಂದರೆ 2012-18 ಅತ್ಯುತ್ತಮ ಇಳುವರಿನ ಪಡೆದಿದ್ದೀನಿ ಆ್ಯಕ್ಚುಲಿ. ಈಗ ಆಲ್ರೆಡಿ ಮಾವಿನ ಶಾಡೋ ಜಾಸ್ತಿ ಅಲ್ಲ, ಪೇರಲೆ ಈ ವರ್ಷ ತೆಗೆದಿದ್ದೀನಿ. ಮಾವು ಇದೆ ಮತ್ತು ಸಾಗ್ವಾನ್ ಇದೆ ಆ ಪ್ಲಾಟಲ್ಲಿ. ಇನ್ನು ಸೊ ವಿಚಾರ ಹೇಗಿತ್ತು ಅಂದ್ರಪ್ಪ ಅಂದರೆ 10 ವರ್ಷ 12 ವರ್ಷ ಪೇರ್ಲರ್ ಅನ್ನು ಮಾಡೋಣ, ನಂತರ ಪೇರ್ಲರ್ ತೆಗೆದ ಮೇಲೆ ಮಾವಿಗೆ ಏರಿಯೇಷನ್ನು ಮತ್ತು ಸನ್ಲೈಟ್ ಎರಡು ಸರಿಯಾಗಿ ಸಿಗುತ್ತೆ, ನಡುವೆ ಒಂದು ಲೈನಲ್ಲಿ ಮಾತ್ರ ಸಾಗ್ವಾನ್ ಇರುತ್ತೆ. 25ನೇ ವರ್ಷಕ್ಕೆ ಹೆಚ್ಚು ಕಡಿಮೆ ಮಾವು ಮತ್ತು ಸಾಗ್ವಾನಿ ಎರಡೂ ತೆಗೆದಾಗ ಭೂಮಿ ಖಾಲಿ ಆಗುತ್ತೆ, ಮುಂದೆ ನನ್ನ ಮಕ್ಕಳಿಗೆ ಭೂಮಿಗಳನ್ನು ಕೊಟ್ಬಿಟ್ಟು ನಾನು ಪಡೆಯಿಂದ ರಿಟೈರ್ಮೆಂಟ್ ಮಾಡಿದ್ರಾಯ್ತು. ಸೊ ಮತ್ತೆ ಹೊಲ ಖಾಲಿ ಮಾಡಿ ಮತ್ತೇನು ವಾಟ್ ನೆಕ್ಸ್ಟ್, ಒಂದು ಕ್ರಾಪ್ ಹೋಯ್ತು ವಾಟ್ ನೆಕ್ಸ್ಟ್, ಈ ವರ್ಷ ಎಲ್ಲ ಪೇರ್ಲ ಫೇಲ್ ಆಗಿ ಸ್ಟಾರ್ಟ್ ಆಯಿತು ವಾಟ್ ನೆಕ್ಸ್ಟ್ ಅಂತ ವಿಚಾರ ಮಾಡೋದು ಬೇಡ, ಒಂದು ಆಲ್ಟರ್ನೇಟ್ ಕ್ರಾಪ್ ಇರಲಿ ಪ್ರತಿ ಒಂದು ಪ್ಲಾಟಲ್ಲಿ. ಇದು ನನಗೆ ಮಿಶ್ರ ಬೆಳೆ ಕಲಿಸಿರುವಂಥ ಪಾಠ ಆ್ಯಕ್ಚುಲಿ. ಸೊ ಪೇರ್ಲೆಯಿಂದ ಇನ್ಕಮ್ ತೊಗೊಂಡೆ, ಈಗ ಪೇರ್ಲ ಮುಗೀತು, ಮಾವಿಂದ ಬರ್ತಾ ಇದೆ ನನಗೀಗ ಆ ಪ್ಲಾಟಲ್ಲಿ. ಅದಾಗಿ 2 ವರ್ಷ ನಂತರ ಮತ್ತೊಂದು ಪ್ಲಾಟ್ ಡೆವಲಪ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ನಿಂಬೆ, ನೇರಳೆ, ಚಿಕ್ಕು ಮೂರು ಕ್ರಾಪ್ಗಳು, ನೇರಳೆ ಮತ್ತು ಚಿಕ್ಕು 28-28 ಅಡಿಗೆ ಕರೆಕ್ಟಾಗಿ. ಸೊ ಎರಡನ್ನೂ ಪ್ಲಾನಿಂಗ್ ಮಾಡಿಕೊಂಡು ನಡುವೆ ಹೈಬ್ರಿಡ್ ಲೆಮನ್ಗೆ ಹೋದೆ, ಅಂದರೆ 2ನೇ ವರ್ಷದಿಂದ ನಾನು ಇಳುವರಿ ಅಥವಾ 3ನೇ ವರ್ಷ ಇಳುವರಿ ಸರಿಯಾಗಿ ಸ್ಟಾರ್ಟ್ ಆಗಿರಬೇಕು. ಇದ್ರ ಜೊತೆಗೆ ನಡುವೆ ಹೆಬ್ಬೆ ಮಾಡಿಕೊಂಡೆ ನಾನು. ಹೆಚ್ಚು ಕಡಿಮೆ ಏನು ವಿಚಾರ ಇತ್ತಂದ್ರೆ 8ರಿಂದ 10 ವರ್ಷದಲ್ಲಿ ಹೆಬ್ಬೆ ತೆಗಿಬೇಕು, ಒಂದು 10 ವರ್ಷ ಆಜು ಬಾಜು ಲೆಮನ್ ಕೂಡ ಹೋಗುತ್ತೆ, ಸಿಟ್ರಸ್ ಡೈಬ್ಯಾಗ್ ಜಾಸ್ತಿ ಬರೋದ್ರಿಂದ ನಿಂಬೆ ಕೂಡ ಹೋಗುತ್ತೆ, ಎರಡು ಹೋದ್ಮೇಲೆ ನೇರಳೆ ಮತ್ತು ಚಿಕ್ಕು ನನಗೆ ಲೈಫ್ ಲಾಂಗ್ ಉಳಿಬೇಕು ಅನ್ನಂಥ ಒಂದು ವಿಚಾರ ಇಟ್ಕೊಂಡು ಪ್ಲಾಂಟೇಷನ್ ಮಾಡಿದೆ. ಸೊ ಹೆಬ್ಬೆವು ಹೋದ ವರ್ಷ ಹಾರ್ವೆಸ್ಟ್ ಆಯಿತು, ಸರಿ ಸುಮಾರು ಒಂದು 800 ಗಿಡಗಳಿಂದ ನನಗೊಂದು 130 ಟನ್ನು ಇಳುವರಿ ಬಂತು ನನಗೆ. ಹೆಬ್ಬೆವು 130 ಟನ್ ಇಳುವರಿ ಬಂತು. ಅಂದರೆ ಎಷ್ಟು ದಿನಗಳ ಬೆಳೆ ಅದು? 6.5 ವರ್ಷ, 6.5-7 ವರ್ಷ ಹೆಚ್ಚು ಕಡಿಮೆ, ನಿಯರ್ ಅಬೌಟ್ 7 ಇಯರ್ಸ್. 7 ವರ್ಷ ಕೆಲವೊಬ್ಬರು ಅಂತಾರೆ 10 ವರ್ಷವರೆಗೂ ಹೋಗಬೇಕು ಹೆಬ್ಬೆವು ಅಂತ. ಸರ್ ಆ್ಯಕ್ಚುಲಿ ಭಾಳ ವರ್ಷನ ಹೆಬ್ಬೆ ಬಿಟ್ಟರೆ ಟೊಳ್ಳಾಗುತ್ತೆ ಅಂತ ಫ್ಯಾಕ್ಟರ್ ವಾದ ಮಾಡ್ತಾರೆ. ಯಾವುದು ಸರಿ ಯಾವುದು ತಪ್ಪು, ವಾದಗಳು ಮಾತುಗಳು ಚರ್ಚೆಗಳು ಭಾಳಷ್ಟು ಆಗ್ತಿದೆ. ಹೆಬ್ಬೆವಿನ ಬಗ್ಗೆ ಭಾಳಷ್ಟು ಜನರಿಗೆ ತಪ್ಪು ತಿಳುವಳಿಕೆನೇ ಜಾಸ್ತಿ. ಕೆಲವೊಬ್ಬರೆಲ್ಲ ಸಸಿಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಜಾಸ್ತಿ ದುಡ್ಡಿಗೆಲ್ಲ ಮಾರ್ಕೊಂಡಿದ್ದಾರೆ, 20 ರೂಪಾಯಿ 50 ರೂಪಾಯಿಗೆಲ್ಲ ಮಾರ್ಕೊಂಡು ಕೋಟಿಗಟ್ಟಲೆ ಬರ್ತಂತೆ, ಅದೆಲ್ಲ ಸುಳ್ಳು ಸರ್. ಹೆಬ್ಬೆವಲ್ಲಿ ಏನಿದೆ ಅಂದಪ್ಪ ಅಂದರೆ ನಾವು ಪ್ಲಾಂಟೇಷನ್ ಮಾಡುವಾಗೂ ಇತ್ತು ಮಾರ್ಕೆಟ್ ರೇಟ್ ಅದೇ 6ರಿಂದ 8 ರೂಪಾಯಿ ನಡುವೆ ಫ್ಯಾಕ್ಟ್ರಿ ಡೆಲಿವರಿ, ಇವತ್ತಿಗೂ ಅಷ್ಟೇ ಇದೆ ರೇಟ್. ರೇಟರ್ ಜಾಸ್ತಿ ಆಗಿಲ್ಲ, ಹೋಗ್ತಿರೋದು ಫ್ಲೈವುಡ್ಡಿಗೆ ಮಾತ್ರ ಟಿಂಬರ್ ಆಗಲ್ಲ, ಇದು ಟಿಂಬರ್ ಆಗುತ್ತೆ ಅಂತ ರಾಂಗ್ ಸಜೆಷನ್ ಕೊಟ್ಬಿಟ್ಟು ದಪ್ಪ ಆಗಲಿ ಅಂತ ವೇಟ್ ಮಾಡ್ತಾರೆ, ದಪ್ಪ ಆಗಲ್ಲ, ಸೇಡ್ ಆಗುತ್ತೆ, ಇನ್ನು ಕೆಳಗಿನ ಬೆಳೆಗಳಿಗೆ ಅದು ಹೊಡೆತ ಕೊಡುತ್ತೆ. ಡೆಡಿಕೇಟೆಡ್ ಆಗಿ ಹೆಬ್ಬೆ ಮಾಡಂಗಿತ್ತಂದ್ರಪ್ಪ ಅಂದರೆ ಲಾಂಗ್ ಡಿಸ್ಟೆನ್ಸ್ ಇಟ್ಟಾಗ ದಪ್ಪ ಆಗುತ್ತೆ, ಅಥವಾ ಬಾರ್ಡರ್ ಫೆನ್ಸಿಂಗ್ ಆಗಿ ಯೂಸ್ ಮಾಡಿದಾಗ ದಪ್ಪ ಆಗುತ್ತೆ, ನೀವು ಹೈ ಡೆನ್ಸಿಟಿ ಮಾಡ್ಕೊಂಡಾಗ ದಪ್ಪ ಆಗಲ್ಲ, ರೂಟ್ ಕಾಂಪಿಟೇಷನ್ ಆಗುತ್ತೆ, ಯಾಕಂದ್ರೆ ಇದು ಡೀಪಾಗಿ ಹೋಗುವಂಥ ರೂಟ್ ಇರುವಂಥ ಗಿಡ ಅಲ್ಲ, ಸೊ ಅಗಲ ಬೇರೆ ಬರುತ್ತೆ, ಹಾಗಾಗಿ ರೂಟ್ ಕಾಂಪಿಟೇಷನ್ ಆಗಿಬಿಟ್ಟು ಪ್ಲಾಂಟ್ ಬೆಳೆಯಲ್ಲ, ಗಾಳಿ ಬೇಕು, ಬಿಸಿಲು ಬೇಕು, ಎಲ್ಲದೂ ಬೇಕು, ಆಹಾರ ಬೇಕು, ಸೊ ಹಾಗಾಗಿ ಬೆಳೆಯಲ್ಲ. ಭಾಳ ದೂರ ಮಾಡಿದಲ್ಲಿ ಚೆನ್ನಾಗಿ ಬರುತ್ತೆ, ನಂದು 14x14 ಬರುವಂಗೆ ಪ್ಲಾನ್ ಮಾಡ್ಕೊಂಡಿದ್ದೆ. ಅತಿ ಹೆಚ್ಚು ಬೆಳೆದಿರೋ ಮರ 55-56 ಇಂಚು ಸುತ್ತಳತೆ ಇರೋಷ್ಟರ ಮಟ್ಟಿಗೂ ನನ್ನಲ್ಲಿ ಹೆಬ್ಬೆವು ಬೆಳೆದಿದ್ದುಂಟು. ಎವರೇಜ್ ಬಂದು 20-30 ಇಂಚು ನಡುವೆ ಇರೋಷ್ಟು ನನ್ನಲ್ಲಿ ಹೆಬ್ಬೆವಿತ್ತು ಆ್ಯಕ್ಚುಲಿ. ಸೊ ಚೆನ್ನಾಗಿನೇ ಬೆಳೆದಿತ್ತು. ಸೊ ಹೋದ ವರ್ಷ ಹೆಬ್ಬೆವು ತೆಗೆದ್ಮೇಲೆ ನನಗೆ ಈ ವರ್ಷ ನೇರಳೆ ಮತ್ತು ನಿಂಬೆ ಒಳ್ಳೆ ಡೆವಲಪ್ಮೆಂಟ್ ಇದೆ. ನನಗೆ 2ನೇ ವರ್ಷದಿಂದನೇ ನಿಂಬೆ ನನಗೆ ಕಂಟಿನ್ಯೂಸ್ ಆಗಿ ಇಳುವರಿ ಬರ್ತಾ ಇದೆ. ಸೊ ಹಾಗಾಗಿ ನಿಂಬೆ ನನಗೆ ಈಗ ಹೆಚ್ಚು ಕಡಿಮೆ 2.5-3 ಎಕರೆ ಪ್ಲಾಟಲ್ಲಿ ನಿಂಬೆದೇ ಒಂದು 2.5 ಲಕ್ಷ ಹೆಚ್ಚು ಕಡಿಮೆ ಬರ್ತಾ ಇದೆ. ಹೆಬ್ಬೆವು ಕಟಾವು ಮಾಡಿದ್ರಿ 6.5 ವರ್ಷ, ಅಂದಾಜು 7 ವರ್ಷ, ಎಷ್ಟು ಆದಾಯ ಬಂತು ತಮಗೆ? ನನಗೆ ಟೋಟಲ್ ಆಗಿರೋಂಥದ್ದು ಇದು ಈ ಪ್ಲಾಟಿನ ಜೊತೆಗೆ ಇನ್ನೊಂದಿಷ್ಟು ಪ್ಲಾಟಲ್ಲಿ, ಅಂದರೆ ನಾನು ಮೇಜರ್ ಪ್ಲಾಂಟೇಷನ್ ಹೆಬ್ಬೆವು ಅಷ್ಟೆಲ್ಲ, ನಡುವೆ ಎಲ್ಲ ಗಿಡಗಳ ಜೊತೆಗೆ ಹಾಕ್ಕೊಂಡಿರೋಂಥದ್ದು. ಈ ಪ್ಲಾಟಲ್ಲಿ ಒಂದು 300-350 ಮರ ಇತ್ತು, ಇನ್ನೊಂದರಲ್ಲಿ ಇನ್ನೊಂದು 400-500 ಮರ ಇತ್ತು, ಅದು ಮರ ಸ್ವಲ್ಪ ಕಡಿಮೆ ಬೆಳೆದಿತ್ತು. ಎಲ್ಲದೂ ಸೇರಿಸಿ ಒಂದು 800-850 ಮರಕ್ಕೆ 130 ಟನ್ ಬಂತು, 130 ಟನ್ನು ಹೆಚ್ಚು ಕಡಿಮೆ ಒಂದು 5.5 ಲಕ್ಷ, 5.5-6 ಲಕ್ಷದ ನಡುವೆ ನನಗೆ ದುಡ್ಡು ಬಂತು. ಅದಕ್ಕೆ ನಾನೇನು ಖರ್ಚು ಮಾಡಿದ್ದಿಲ್ಲ ಕೂಡ. ಇದೆಲ್ಲರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ 2018-19 ಬರಗಾಲ, ನನ್ನಲ್ಲಿ ದಾಳಿಂಬೆ ಇತ್ತು, ದಾಳಿಂಬೆಯನ್ನು ಬೆಳೆದೇ ಇರಂಗಾಯಿತು, ನನ್ನಂಥ ಕೀನೋ ಸಹ ನನಗೆ ಆ ವರ್ಷದಲ್ಲಿ ಡ್ರೈ ಆಗೋಯ್ತು ನೀರಿನ ತೊಂದರೆ ಆಗಿ. ಕೀನೋ ಶ್ರೀಗಂಧ ಇತ್ತು, ಶ್ರೀಗಂಧ ಮತ್ತು ಕೀನೋ ಡ್ರೈ ಆಯಿತು. ಆದರೆ ಹೆಬ್ಬೆವಿನಲ್ಲಿರುವಂಥ ಗಿಡಗಳು ಒಂದೇ ಒಂದು ಗಿಡನೂ ಹೋಗಲಿಲ್ಲ ನನಗೆ. ಅದರದ್ದು ಆರ್ಗ್ಯಾನಿಕ್ ಮ್ಯಾಟರು, ಸಾವಯವ ಪದಾರ್ಥ ಬಿದ್ದಿರೋಂಥದ್ದು, ಅಥವಾ ಬಿಸಿಲು ಕಡಿಮೆ ಮಾಡಿ ಕೊಡುವಂಥದ್ದು, ಡ್ಯಾನ್ಸಿಂಗ್ ಶ್ಯಾಡೋ ಅಂತೆಲ್ಲ ಹೇಳ್ತಾರಲ್ಲ ಆ್ಯಕ್ಚುಲಿ ಹೇಳುವಾಗ. ಸೊ ಅದೆಲ್ಲ ಅನುಕೂಲ ಮಾಡಿಬಿಟ್ಟು ನಾನು ನಿಂಬು, ನೇರಳೆ ಮತ್ತು ಚಿಕ್ಕು ಗಿಡಗಳನ್ನು ಉಳಿಸಿಕೊಟ್ಟದೇ ಹೆಬ್ಬೆವು ನನಗೆ. ಸೊ ಅದರಿಂದ ನನಗೆ ದುಡ್ಡು ಬಂದಿದೆ ಅನ್ನೋದಕ್ಕಿಂತನೂ ತೋಟದಲ್ಲಿರುವಂಥ ಹಣ್ಣಿನ ಗಿಡನ ಉಳಿಸಿಕೊಟ್ಟಿರೋಂಥದ್ದು ಹೆಬ್ಬೆವು. ಮತ್ತು ಎಲ್ಲಿ ಹೆಬ್ಬೆ ಬಿತ್ತು ಅಲ್ಲಲ್ಲಿ ವರ್ಷಕ್ಕೆ ಎರಡ್ಸರಿ ಎಲೆ ಉದುರಿಸುತ್ತೆ, ಕಡ್ಡಿ ಉದುರಿಸುತ್ತೆ, ಅದರಿಂದ ಆಗಿರೋಂಥ ಭೂಮಿಯ ಫಲವತ್ತತೆ ಏನಿದೆಲ್ಲ ಅದನ್ನು ನಾವು ಎಲ್ಲಿಂದ ಗೊಬ್ಬರ ತಂದಾಕೋದು ಸಿಗಲ್ಲ, ಅಷ್ಟು ಒಳ್ಳೆ ಭೂಮಿ ಫಲವತ್ತತೆ ಮಾಡಿ ಹೋಗಿದೆ ಹೆಬ್ಬೆವು. ಅವರು ಈಗ ತಮ್ಮ ಕ್ಷೇತ್ರವನ್ನು ನಾವು ನೋಡಿದ್ವಿ, ಬಹಳಷ್ಟು ಖುಷಿಯಾಯಿತು. ಎಷ್ಟು ಮರಗಳು ಕೂತಿದ್ದಾವೆ, ಎಷ್ಟೆಷ್ಟು ಸಂಖ್ಯೆಯ ಗಿಡಗಳು ತಮ್ಮಲ್ಲಿದ್ದಾವೆ? ನಿಂಬೆ ಇದೆ, ನೇರಳೆ ಹಣ್ಣು ಇದ್ದಾವೆ, ತಮ್ಮ ಅಡಿಕೆ ಇದೆ, ಪೇರಲ ಇದೆ, ಬೇರೆ ಬೇರೆ ಜಾತಿಯ ಮರಗಳನ್ನು ತಾವು ಹಾಕೊಂಡಿದ್ದೀರಿ, ಯಾವ್ಯಾವ ಗಿಡಗಳು, ಅಂದಾಜಾಗಿ ಎಷ್ಟು ಸಂಖ್ಯೆಯ ಗಿಡಗಳು ತಮ್ಮ ಕ್ಷೇತ್ರದಲ್ಲಿ ಕೂತಿದ್ದಾವೆ? ತೆಗೆದಿರುವಂಥ ದಾಳಿಂಬೆ ಮತ್ತು ಪೇರಲೆ ಬಿಟ್ಟುಬಿಟ್ಟು, ಸೊ ಸರಿಸುಮಾರು ಒಂದು 200 ಮಾವಿದೆ, ಒಂದು 180 ನಿಂಬು ಇದೆ, ಸೊ ಒಂದು 100 ನೇರಳೆ ಇದೆ, ಒಂದು 80 ಚಿಕ್ಕು ಇದೆ, ಒಂದು 1000 ಹೆಚ್ಚು ಕಡಿಮೆ ಸಾಗುವಾನಿ ಉಳಿದಿದೆ, ಒಂದು 100ರಷ್ಟು ಶ್ರೀಗಂಧ ಉಳಿದಿದೆ. ಅದ್ರ ಜೊತೆಗೆ 18-19 ಅಡಿಕೆ ಪ್ರಯತ್ನ ಮಾಡಿದ್ದೆ, ಅಡಿಕೆ ಮತ್ತು ಕಾಳುಮೆಣಸು ಪ್ರಯತ್ನ ಮಾಡಿದೆ. ಅದೇ ವರ್ಷ ನೀರಿನ ತೊಂದರೆ ಆಯಿತು, ತೊಂದರೆ ಆದಮೇಲೂ ಕೂಡ ಒಂದು ಸರಿಸುಮಾರು 100 ಗಿಡಗಳು ಉಳಿದಿದೆ, ಹೆಚ್ಚು ಕಡಿಮೆ 8ರಿಂದ 10 ಅಡಿ ಬೆಳೆದಿದೆ. 4 ವರ್ಷದಲ್ಲಿ ಒಂದು 8ರಿಂದ 10 ಅಡಿಕೆನ ಹೆಚ್ಚು ಬೆಳೆದಿದೆ. ಸೊ ಒಂದು 14-18 ಇಂಚು ಗರ್ತ್ವರೆಗೂ ಅಡಿಕೆ ಬಂದಿದೆ. ಸೊ ಇದ್ರ ಜೊತೆಗೆ ಸಣ್ಣ ಪುಟ್ಟ ಆಗಿ ನಾನು ಮನೆಗೆ ಬೇಕಾಗಿರೋ ಅರಿಶಿನ ಬೆಳ್ಕೊತೀನಿ, ಅಲ್ಲ ಬೆಳ್ಕೊತೀನಿ. ಸೊ ಹಲಸಿದೆ ನನ್ನ ಹತ್ರ, ತೆಂಗಿದೆ, ಎಲ್ಲ ವೈವಿಧ್ಯ ನಿಮಗೆ ಎಲ್ಲೂ ಸಿಗದಿರೋಂಥ ಬೀಟೆ ಗಿಡಗಳು ಇರುತ್ತೆ, ಮತ್ತಿ ಗಿಡಗಳಿದೆ ನನ್ನ ಹತ್ರ, ಸೊ ರಕ್ತ ಚಂದನ ಇದೆ, ಸೊ ಕರಿಮತ್ತಿ ಇದೆ. ಭಾಳಷ್ಟು ಖುಷಿ ಕೊಡುತ್ತೆ ಒಬ್ಬ ಎಂ ಬಿ ಎ ಪದವೀಧರನಾಗಿ ಒಂದು IT ಕಂಪನಿಯಲ್ಲಿರುವಂಥದ್ದು, BT ಕಂಪನಿಯಲ್ಲಿರುವಂಥದ್ದು, ನೆಮ್ಮದಿಯ ವಾತಾವರಣ ಕಳೆಯಬಹುದಾಗಿತ್ತು, ಅಥವಾ ಈ ಒಂದು ರಾಯಚೂರಿನಂತಹ ಅಥವಾ ಕೊಪ್ಪಳ ಜಿಲ್ಲೆಯಂತಹ ಬಿಸಿಲು ನಾಡಿಗೆ ಬಂದು ಈ ರೀತಿ ಕ್ಷೇತ್ರದಲ್ಲಿ ಅಳವಡಿಕೆ ಮಾಡಿದಾಗ ಈ ಕಷ್ಟಗಳು ನಿಮಗೆ ಅನಿಸೋದಲ್ವಾ? ಯಾಕೆ ಮತ್ತೆ ನಾನು ಮರಳಿ ಈ ಕಡೆ ಬಂದೆ ಅನ್ನೋಂಥ ಒಂದು ಫೀಲ್ ನಿಮಗಾಗಿಲ್ಲ? ಕಷ್ಟಗಳು ಇರದೇ ಇರೋಂಥ ಫೀಲ್ಡೇ ಯಾವುದಿಲ್ಲ, ದುಡ್ಡೇ ಮುಖ್ಯ ಅಂತ ಒಂದು ಹೊರಟಾಗ ಎಲ್ಲಾದರೂ ಬದುಕಬಹುದು ಮನುಷ್ಯ. ಸೊ ಕೆಲಸನೇ ಮಾಡ್ಬೇಕಂತಲ್ಲ, ಇವತ್ತು ನಾಳೆ ಎಲ್ಲಾದರೂ ಬದುಕ್ಬಿಡ್ಬೋದು. ಆ್ಯಕ್ಚುಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಡೋಂಥ ಕೆಲಸ, ಒಂದೇನಾದರೂ ಮಾಡಬೇಕು ಅಥವಾ ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಮನಸ್ಸಲ್ಲಿ ಇತ್ತು ಅಂದಪ್ಪ ಅಂದರೆ ಕೃಷಿಯಂಥ ಒಂದು ವೃತ್ತಿ ಅಥವಾ ಪ್ರೊಫೆಷನ್ನು ಅಥವಾ ಫೀಲ್ಡು ಬೇರೆ ಎಲ್ಲೂ ಸಿಗಲ್ಲ. ಯಾಕಂದರೆ ನೀವು ಎಷ್ಟು ಕೆಲಸ ಕಡಿಮೆ ಮಾಡೋದನ್ನು ಕಡಿಮೆನೆ, ಇದು ಸೋಮಾರಿಗಳ ಕೆಲಸ ಸೆಲೆಕ್ಟ್ ಮಾಡುವಂಥ ಪ್ರೊಫೆಷನ್ ಅಲ್ಲ, ಅಥವಾ ಲಕ್ಷಗಟ್ಟಲೆ ದುಡ್ಡು ಕೊಡೋಂಥ ಪ್ರೊಫೆಷನ್ ಅನ್ನೋ ಅಲ್ಲ. ಸೊ ಹೇಳ್ಬೋದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕತೆ ಹೇಳ್ಬೋದು, ಅದಕ್ಕೆ ಅದರದೇ ಆದ ತೊಂದರೆಗಳಿದೆ, ಅದಕ್ಕೆ ಅದರದೇ ಆದ ಪ್ರಾಬ್ಲಮ್ಗಳಿದೆ. ಸೊ ಇಲ್ಲಿ ಏನಂದ್ರಪ್ಪ ಅಂದರೆ ಪ್ರತಿದಿನ ನೀವು ಕೆಲಸ ಮಾಡ್ತೀರಾ, ನಿಮ್ಮ ಮನೆಯವ್ರ ಕೆಲಸ ಮಾಡ್ತೀರಾ, ನಿಮ್ಮ ಆರೋಗ್ಯ ಮೇಂಟೈನ್ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ಏನಂದ್ರಪ್ಪ ಅಂದರೆ ನಾಲ್ಕು ಜನಕ್ಕೂ ಒಳ್ಳೆಯ ಆರೋಗ್ಯಯುತ ಹಣ್ಣುಗಳನ್ನು ಕೊಡುವಂಥದ್ದು, ಇದು ಕೇವಲ ನನ್ನ ಒಬ್ಬನ ಜವಾಬ್ದಾರಿ ಅನ್ನೋದಕ್ಕಿಂತನೂ ಈಗ ಒಂದು ನೇಚರ್, ಇಲ್ಲಿ ಸಾವಿರಾರು ಮರಗಳಿದೆ, ಲಕ್ಷಾನುಗಟ್ಟಲೆ ಪಕ್ಷಿಗಳಿದೆ, ಸಾವಿರಾರು ಪ್ರಾಣಿಗಳು ಬರುತ್ತವೆ ಹೋಗುತ್ತವೆ. ಇದು ಕೇವಲ ನಾನು ಬದುಕ್ತೀನಿ ಅನ್ನೋದಕ್ಕಿಂತ ನನ್ನ ಜೊತೆಗೆ ಒಂದು ನಿಸರ್ಗ ನೇಚರು, ಒಂದು ಎಕೋ ಬ್ಯಾಲೆನ್ಸಿಂಗು, ಸೊ ಪ್ರತಿಯೊಂದು ಆಗುವಂಥದ್ದು ಇಲ್ಲಿಂದ ಸಾಧ್ಯ. ಸೊ ಬೇರೆ ಎಲ್ಲಾದರೂ ಏನಂದಪ್ಪ ಅಂದರೆ ನಮ್ಮದು ನನ್ನ ಜೀವನ ಅಷ್ಟೇ ಇರುತ್ತೆ ಹೊರತು ಇಲ್ಲಿ ನನ್ನದು ಅನ್ನೋಂಥ ಏನು ಇರೋಂಗಿಲ್ಲ. ಜೊತೆಗೆ ತಾವು ಹೇಳಿದ್ರಿ ಇಲ್ಲಿ 40-45 ಬೋರ್ವೆಲ್ ಕೊಳಿಸಿದ್ರು ಕೂಡ ನೀರಿನ ಒಂದು ಲಭ್ಯತೆ ನಮಗೆ ಆಗಲಿಲ್ಲ, ಇರುವ ಒಂದು ವೇಸ್ಟ್ ಲ್ಯಾಂಡನ್ನು ತಾವು ಕೆರೆಗಳನ್ನಾಗಿ ಮಾಡ್ಕೊಂಡಿವಿ ಅಂತ ಹೇಳ್ಬಿಟ್ಟು, ಈ 40 ಎಕರೆ ಭೂಮಿ ಅಥವಾ ಈ ಮುಖ್ಯವಾಗಿ ತಮ್ಮಲ್ಲಿರುವಂತಹ ಈ ಹಣ್ಣಿನ ಗಿಡಗಳಿಗೆ, ಈ ಅರಣ್ಯ ಸಸಿಗಳಿಗೆ ನೀರಿನ ಅನುಕೂಲದ ಮೂಲ ಯಾವುದು ತಮ್ಮದು? ಇವತ್ತಿನ ಮಟ್ಟಿಗೆ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ನಾನು ಮಳೆ ನೀರಿಂದ ಕೆಲಸ ನಡೆಸ್ಕೊಂತೀನಿ ಸರ್. ಸೊ ಮೊದಲು ಕಮರ್ಷಿಯಲ್ ಕ್ರಾಪ್ಗಳು ಅಷ್ಟೇ ಇದ್ದಾಗ, ದಾಳಿಂಬೆ ಅಂತ ಕ್ರಾಪ್ಗಳಿಗೆ ಹೋದಾಗ ಒಂದು ಎರಡು ಬೋರ್ವೆಲ್ ಇತ್ತು, ಪ್ಲಾಂಟೇಷನ್ ಸ್ವಲ್ಪ ಏರಿಯಾ ಇತ್ತು, ಸೊ ಹಾಗಾಗಿ ಮ್ಯಾನೇಜ್ ಆಗ್ತಿತ್ತು. ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಹೋದಂಗೆ, ಬರಗಾಲದ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋದಂಗೆ ಬೋರ್ವೆಲ್ಗಳು ಕಡಿಮೆ ಆಯಿತು, ನೀರು ಟೋಟಲ್ ಡ್ರೈ ಆಗೋಂಥ ಪರಿಸ್ಥಿತಿ ಬಂತು. ಅದರ ನಂತರ ನಾವೇನು ಪಾಠ ಕಲಿತ ಮೇಲೆ ಈಗೇನು ಹೊಂಡಗಳು ಮಾಡ್ಕೊಂಡಿದ್ದೀನಿ. ಇವತ್ತಿಗೂ ನನ್ನ ಹತ್ರ ಬಂದ್ರಿಂದ 4 ಹೊಂಡಗಳಲ್ಲಿ ಸಂಪೂರ್ಣ ಫುಲ್, ಹೆಚ್ಚು ಕಡಿಮೆ 4 ಕೋಟಿಯಷ್ಟು ಲೀಟ್ರು ಮಳೆ ನೀರು ನನ್ನ ಹತ್ರ ಸ್ಟಾಕ್ ಇದೆ. ಮಳೆ ನೀರು, ಬೋರ್ವೆಲ್ ನೀರಲ್ಲ. ಫೆಬ್ರವರಿ ಮಾರ್ಚ್ ವರೆಗೂ ನಾನು ಹೆಚ್ಚು ಕಡಿಮೆ ಒಂದು ಬೋರ್ವೆಲ್ ಮನೆ ಕುಡಿಯೋಕ್ಕೆ ಮಾತ್ರ ಬಳಸ್ಕೊಂಡು ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲ ಬಳಸ್ತಾರೆ ನೀರೆಲ್ಲ ಮಳೆ ನೀರೇ. ಫೆಬ್ರವರಿ ಮಾರ್ಚ್ ನಂತರ ಮಾತ್ರ ನಾನು ಬೋರ್ವೆಲ್ಗಳು 2-3 ಬೋರ್ವೆಲ್ ರನ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಬೋರ್ವೆಲ್ಲೇ ಬೇಕು ಅನ್ನೋಂಥದ್ದು ಇಲ್ಲ, ಕೊನೆಗೆ ಬೇಸಿಗೆಯಲ್ಲಿ ಮಾತ್ರ ಒಂದು 2 ಬದುಕೋದಕ್ಕೆ ಮಾತ್ರ ನಾನು ಬೋರ್ವೆಲ್ ಡಿಪೆಂಡ್ ಆಗಿದ್ದೀನಿ ಇವತ್ತಿನ ಮಟ್ಟಿಗೆ. ಕೃಷಿಯನ್ನು ಮಾಡಬೇಕು ಅಂತಂದರೆ ಈಗ ತಾವು MBA ಪದವೀಧರರು, ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡೆವು, ಜೊತೆಗೆ ಸಾಧಕ ರೈತರ ಕ್ಷೇತ್ರವನ್ನು ವೀಕ್ಷಣೆ ಮಾಡಿ ವಿಜ್ಞಾನಿಗಳ ಸಲಹೆ ಪಡ್ಕೊಂಡು ಬರ್ತೀರಿ. ಮುಖ್ಯವಾಗಿ ತಮ್ಮ ಕ್ಷೇತ್ರದ ಒಂದು ಬೆಳೆಗಳಿಗೆ ಈ ರಾಸಾಯನಿಕಗೆ ಜಾಸ್ತಿ ಒತ್ತನ್ನು ಕೊಡ್ತೀರೋ ಅಥವಾ ಈ ಸಾವಯವಗೆ ಹೇಗೆ ಗೊಬ್ಬರದ ವ್ಯವಸ್ಥೆ? ರಾಸಾಯನಿಕ ಬಳಕೆಯನ್ನು ಮಾಡ್ತಿದ್ದೀವಿ, ಆದರೆ ರಾಸಾಯನಿಕ ಬಳಕೆ ಅತಿ ಕಡಿಮೆ. ಟೋಟಲ್ ನಾವು ಮಾಡೋಂಥ ಈಗ ಏನೋದಕ್ಕೇನು ಆಹಾರ ಅಂತಂದೇನು ಕೊಡಲೇಬೇಕು ಗಿಡಗಳಿಗೆ, ಅದರ ಕೇವಲ ಒಂದು 10% ಭಾಗ ಮಾತ್ರ ರಾಸಾಯನಿಕಕ್ಕೆ ಒತ್ತು ಕೊಡ್ತೀನಿ. ಆ್ಯಕ್ಚುಲಿ ರಾಸಾಯನಿಕನ ಅವಾಯ್ಡ್ ಮಾಡೋದಕ್ಕೆ ಏನೆಲ್ಲ ಚಾನ್ಸಸ್ ಇದೆ ಅದನ್ನೆಲ್ಲದನ್ನು ಮಾಡಿದ್ದೀವಿ. ಸೊ ಏನು ಮುಖ್ಯವಾಗಿ ಏನಂದರೆ ಕೆಲವೊಂದು ಸ್ಪ್ರೇಗಳನ್ನು ಮಾಡೋಂಥ ಅನಿವಾರ್ಯತೆ ಬರುತ್ತೆ, ಸೊ ಸ್ಪ್ರೇಗಳನ್ನು ಮಾಡ್ತೀವಿ. ಬಟ್ ಅದನ್ನು ಬಿಟ್ಟರೆ ಫರ್ಟಿಲೈಸರ್ ಅಥವಾ ಇದು ಅಂತಂದು ಹೊರಟಾಗ ಸೊ ಎಷ್ಟಾಗುತ್ತೆ ಅಷ್ಟು ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ಏನಂದರೆ ಜೀವಾಮೃತ ತೊಟ್ಟಿ, ಸೊ ಗೋಕೃಪಾಮೃತ ಎಲ್ಲದನ್ನು ಬಳಸ್ಕೊಂತೇವೆ, ಸ್ಪ್ರೇಗೂ ಯೂಸ್ ಮಾಡ್ತೇವೆ. ಅದಲ್ಲದೇ ಇದ್ರ ಜೊತೆಗೆ ಕೆಲವೊಮ್ಮೆ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ನಾವೀಗ ಮೈಕ್ರೋಬ್ಗಳನ್ನು ಯೂಸ್ ಮಾಡ್ಕೋಬಹುದು, ಟ್ರೈಕೋಡ್ರಮನ್ನು ಅಥವಾ ಬವೇರಿಯನ್ನು, ಮೆಟರೈಸಿಯಮು, ವರ್ಟಿಸಿಲಮ್, ಇವನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಅವನ್ನ ಸಹಿತ ನಾನು ಪೇರಲದಲ್ಲಿ ಸರಿಸುಮಾರು ವರ್ಷದ ನಡುವೆ 1 ಅಥವಾ 2 ಸ್ಪ್ರೇ ಮಾತ್ರ ಕೆಮಿಕಲ್ ಸ್ಪ್ರೇ ಇರೋದು, ಬೇರೆದೆಲ್ಲ ವರ್ಟಿಸಿಲಮ್, ಮೆಟರೈಸಿಯಂಗಳಿಂದನೇ, ಸೊ ಬವೇರಿಯಿಂದನೇ ಮ್ಯಾನೇಜ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಹಾಗಾಗಿ ಭಾಳಷ್ಟು ರೋಗಗಳನ್ನು ನಾವು ರಾಸಾಯನಿಕಗಳು ಇಲ್ಲದೇ ಕೆಲವೊಂದನ್ನು ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ ಕೆಲವೊಮ್ಮೆ ಮಾತ್ರ ಬಳಕೆ ಮಾಡೋಂಥ ಪರಿಸ್ಥಿತಿ ಬಂದಾಗ ಮಾಡ್ತೀವಿ. ನನ್ನೀಗ ಮಾವು ಇದೆ, ಪ್ರತಿ ವರ್ಷ 6 ನಾನು ಮಾವನ್ನು ಖುದ್ದಾಗಿ ನಾವೇ ಹಣ್ಣು ಮಾಡಿಬಿಟ್ಟು ಮಾರ್ತೀನಿ ಆ್ಯಕ್ಚುಲಿ. ಸೊ ಮಾವಿಗೆ 1-2 ಸ್ಪ್ರೇ ಬರುತ್ತೆ, ಆ ಸ್ಪ್ರೇಗಳನ್ನ ಯಾವ ಟೈಮಲ್ಲಿ ತೊಗೊಂತೀವಿ ಅಂದರೆ ಯಾವುದೇ ಕಾರಣಕ್ಕೂ ಹಣ್ಣು ತಿನ್ನುವಂಥ ವ್ಯಕ್ತಿಯ ಬಾಯಲ್ಲಿ ಹಣ್ಣು ತಿಂದಾಗ ಅಲ್ಲಿ ರಾಸಾಯನಿಕ ಇರಬಾರ್ದು. ನಾವು ಅದಕ್ಕೆ ರೆಸಿಡ್ಯೂ ಫ್ರೀ ಅಂತ ಮಾತಾಡ್ತೀವಿ, ಕೆಮಿಕಲ್ ಬಳಸ್ತೇವೆ ಬಟ್ ಹಣ್ಣಿನಲ್ಲಿ ಕೆಮಿಕಲ್ ಬಂದಿರೋದಿಲ್ಲ. ಸೊ ಆ ಪೀರಿಯಡ್ ಗ್ಯಾಪ್ ಕಂಪಲ್ಸರಿ ಇರಲೇಬೇಕು. ರೈಪನಿಂಗ್ ಮಾತ್ರ 100% ನ್ಯಾಚುರಲ್ ರೈಪನಿಂಗ್ ಮಾಡ್ತೀವಿ, ಬಟ್ ಕ್ರಾಪ್ ಮೇಂಟೆನೆನ್ಸ್ಗೆ ಏನಿತ್ತಲ್ಲ, ಸೊ ಆ ಟೈಮಲ್ಲಿ 1-2 ಮಾಡ್ಕೊಂತೀವಿ. ಅದು ರೈಪನಿಂಗ್ ಟೈಮಲ್ಲಿ ಹಣ್ಣು ಬಂದ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ಪ್ರೇ ಯೂಸ್ ಮಾಡಲ್ಲ, ಬರೀ ಹುಲ್ಲಲ್ಲಿ ಹಾಕ್ಬಿಟ್ಟು. ಸೊ ಇವನ್ ಕೆಲವರು ನ್ಯಾಚುರಲ್ ರೈಪನಿಂಗ್ ಅಂದರೆ ಎತ್ತರಲ್ಲೆಲ್ಲ ಡಿಪ್ ಮಾಡಲ್ಲ, ಮಾಡಿ ಅದಕ್ಕೆ ಅದರಲ್ಲಿ ಏನೇ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಅಲ್ಲ, ಸಂಪೂರ್ಣವಾಗಿ ಹುಲ್ಲನ್ನೇ ಹಾಕ್ಬಿಟ್ಟು 6 ನಾನು ಹಣ್ಣು ಮಾಡ್ತಾ ಇದ್ದೀನಿ. ನನಗೆ ಡೈರೆಕ್ಟ್ ಕಸ್ಟಮರ್ಗಳಿದ್ದಾರೆ ಬೆಂಗಳೂರು ಲೆವೆಲಲ್ಲಿ, ಡೈರೆಕ್ಟಾಗಿ ಬರೀ ಇಲ್ಲಿ ಬಾಕ್ಸಲ್ಲಿ ಹಾಕಿ ಬಸ್ಸಲ್ಲಿಟ್ಟು ಅಲ್ಲಿ ತೊಗೊಂಡ್ಬಿಟ್ಟು ನಮ್ಮ ಅಕೌಂಟಿಗೆ ದುಡ್ಡು ಹಾಕೋಂಥ ಕಸ್ಟಮರ್ಗಳಿದ್ದಾರೆ. ಒಂದು 2-2.5 ಟನ್ 3 ಟನ್ನಷ್ಟು ಮೆಟಲು ಪ್ರತಿ ವರ್ಷ ನಾನು ಇದೇ ರೀತಿ ನೇರವಾಗಿ ಗ್ರಾಹಕರಿಗೆ ಮಾರ್ತೀನಿ. ಯಾವ ತಳಿ ಇದೆ ನಮ್ಮ ತಮ್ಮದು ಮಾವಿನಣ್ಣು? ನನ್ನ ಹತ್ರ ಕೇಸರು ಜಾಸ್ತಿ ಇದೆ ಸರ್, ಕೇಸರ್ ಜೊತೆಗೆ ಒಂದು ಸ್ವಲ್ಪ ಗಿಡಗಳು ಅಲ್ಫಾನ್ಸೋನು ಇದೆ. ಸೊ ಅಲ್ಫಾನ್ಸೋ ನಮ್ಮಲ್ಲಿ ಬರಲ್ಲ, ಸ್ಪಾಂಜಿ ಟಿಶ್ಯೂ ಬರುತ್ತೆ ಅಂತೆಲ್ಲ ಕಂಪ್ಲೇಂಟ್ಸ್ ಇದೆ. ಸೊ ಸ್ಪಾಂಜಿ ಟಿಶ್ಯೂನ ಸಹ ಅವಾಯ್ಡ್ ಮಾಡಿಬಿಟ್ಟು ನಮ್ಮಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರಿಗೆ ಅಥವಾ ವಿಜ್ಞಾನಿಗಳು ಕೊಟ್ಟಾಗ ಕೆಲವೊಬ್ಬರು ಇದು ಆದರೂ ಅದೇ ಸ್ಪಾಂಜಿ ಟಿಶ್ಯೂ ಕಂಪ್ಲೀಟ್ ಸಿಕ್ಕಾಪಟ್ಟಿದೆ ಸಂತೋಷ್, ನಿಮ್ಮಲ್ಲಿ ಮಾತ್ರ ಬರ್ತಿಲ್ಲ ಅದೇ. ಸೊ ಇವನ್ ಅದನ್ನು ಸಹ ಸ್ಪಾಂಜಿ ಟಿಶ್ಯೂ ಬರದೇ ಇರೋಂಗೆ ಹಣ್ಣುಗಳನ್ನ ಮಾಡ್ತಿದ್ದೀನಿ ಅಲ್ಫಾನ್ಸೋನೆಲ್ಲ. ಆ್ಯಕ್ಚುಲಿ ಕೇಸರದಂತೂ ನಮ್ಮ ಬಿಸಿಲುನಾಡಲ್ಲಿ ಕೇಸರ್ ಅಂತ ಒಳ್ಳೆ ಹಣ್ಣು ಯಾವುದು ಅಲ್ಲ ನನ್ನ ಪ್ರಕಾರ. ಈ ಸಲ ಮಾವಿನ ಹಣ್ಣಿನಲ್ಲಿ ವಾತಾವರಣ ಬದಲಾವಣೆ ಆಗಿದೆ, ಈ ಸಲ ಸ್ವಲ್ಪ ತೂಫಾನ ಆಯಿತು, ಕೆಲವೊಂದು ಹವಾಮಾನದಲ್ಲಿ ವೈಪರೀತ್ಯ ಉಂಟಾದಾಗ ಇಳುವರಿ, ಈ ಸಲ ಹೂವಿನ ಪ್ರಮಾಣ ಹೇಗಿದೆ ತಮ್ಮ ಕ್ಷೇತ್ರದಲ್ಲಿ ಮಾವಿನ ಹಣ್ಣಿಗೆ? ಮೊದಲು ಹೂ ಆಲ್ರೆಡಿ ನವೆಂಬರ್ಲ್ಲಿ ಸ್ಟಾರ್ಟ್ ಆಗಿತ್ತು ಈ ವರ್ಷ. ಅಲ್ಫಾನ್ಸೋ ಗಿಡಗಳೆಲ್ಲ ಮೊದಲೇ ಫ್ಲವರ್ ಬರುತ್ತೆ, ಕೇಸರ್ ಲೇಟಾಗಿ ಬರುತ್ತೆ. ನಮಗೊಂದು ಐಡೆಂಟಿಫಿಕೇಶನ್, ಎರಡು ಒಂದೇ ತೋಟದಲ್ಲಿದ್ದರೆ ಅನುಕೂಲ ಏನಂದರೆ ನಮಗೆ ಫ್ಲವರಿಂಗ್ ಸ್ಟಾರ್ಟ್ ಆಗೋ ಸೀಸನ್ ಏನಂತ ಗೊತ್ತಾಗ್ಬಿಡುತ್ತೆ. ಅಲ್ಫಾನ್ಸೋ ಮೊದಲೇ ಬಂದುಬಿಡುತ್ತೆ ಫ್ಲವರು, ಕೇಸರ್ ನೆಕ್ಸ್ಟ್ ಬರುತ್ತೆ. ಆ್ಯಕ್ಚುಲಿ ಮೊದಲು ಒಳ್ಳೆ ಫ್ಲವರಿಂಗ್ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ, ಬಟ್ ನಡುವೆ ಆಗಿರುವಂಥ ಮಳೆ ಒಂದು ಸ್ವಲ್ಪ ಫ್ಲವರಿಂಗ್ ಸ್ಲೋ ಮಾಡಿದೆ. ಸೊ ಈ ಒಂದು ವಾರ 10 ದಿನ ಮೊದಲೇ ಬರಬೇಕಾದ್ರೆ ಫ್ಲವರ್ ಸ್ಲೋ ಆಗಿಬಿಟ್ಟು ಈಗ ಇನಿಷಿಯೇಷನ್ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲಿ. ಜೊತೆಗೆ ತಮ್ಮ ಜಾನುವಾರುಗಳ ಸಂಖ್ಯೆ ಕೂಡ ಇದೆ ಅಂತ ತಾವು ಹೇಳಿದ್ರಿ, ದೇಶಿ ತಳಿಗಳನ್ನು ಏನೇನಿದ್ದಾವೆ? ಸರ್, ನನ್ನ ಹತ್ರ ಆ್ಯಕ್ಚುಲಿ ನಮ್ಮ ಲೋಕಲ್ ಜವಾರಿ ಹಸುಗಳಿದೆ, ಅದರಲ್ಲೂ ಕೂಡ ಏನಾದರೆ ಜವಾರಿ ಕ್ರಾಸ್ ಅಮೃತ್ ಮಹಲ್ ಇದೆ, ಒಂದು ಹಳ್ಳಿ ಕಾರ್ ಇದೆ ನನ್ನ ಹತ್ರ. ಸೊ ಅದಾದಮೇಲೆ ಒಂದು ಎರಡು ಗೀರ್ ಇದೆ. ಈ ವರ್ಷ ಒಂದೆರಡು ಕಾಂಕ್ರೀಸ್ ತಂದಿದ್ದೀವಿ ರಾಜಸ್ಥಾನದಿಂದ. ಆ್ಯಕ್ಚುಲಿ ನಾವೇನು ಅದನ್ನು ಹೈನುಗಾರಿಕೆ ಅಂತ ಏನೂ ಇಲ್ಲ, ಆ್ಯಕ್ಚುಲಿ ಹಾಲನ್ನೆಲ್ಲೂ ಮಾರಲ್ಲ, ಕರುಗಳಿಗೆ ಬಿಡ್ತೀವಿ. ಜೊತೆಗೇನಂದರೆ ತುಪ್ಪ ಮಾಡ್ತೀನಿ, ತುಪ್ಪಕ್ಕೆ ನನಗೆ ಡಿಮ್ಯಾಂಡ್ ಇದೆ ಆ್ಯಕ್ಚುಲಿ. ಸೊ ತುಪ್ಪನ ತಗೊಂಡ್ರೆ ನಮಗೆ ಮಜ್ಜಿಗೆ ಬೇಕು, ಇದಕ್ಕೆ ಗೋಕೃಪಾಂಬರದಕ್ಕೆಲ್ಲ ಮಜ್ಜಿಗೆ ಬೇಕು, ಗಿಡಕ್ಕೆ ಮಜ್ಜಿಗೆ ಬೇಕು. ಸೊ ಹಾಗಾಗಿ ನಾವು ಮಜ್ಜಿಗೆ ಹಾಲನ್ನೆಲ್ಲೂ ಮಾರಲ್ಲ, ಮಜ್ಜಿಗೆ ಉಳಿಸ್ಕೊತೀವಿ. ಸೊ ತುಪ್ಪ ಹೆಚ್ಚಿಗಿದ್ದಾಗ ಮಾತ್ರ ತುಪ್ಪನ ಮಾತ್ರ ಮಾರ್ಕೊತೀವಿ. ನನಗೆ ಸಗಣಿ ಗೊಬ್ಬರದ ಲಭ್ಯತೆ ಆರಾಮಾಗಿ ಸಿಗುತ್ತೆ ಅದರಿಂದ. ಅದ್ರ ಜೊತೆಗೇನಂದರೆ ನಮ್ಮದು ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀವಿ ನಮ್ಮ ಮನೆಗೆ. ಸೊ ಗೋಬರ್ ಗ್ಯಾಸ್ಗೆ ಸ್ಲರಿಗೆ ಸಗಣಿ ಸಿಗುತ್ತೆ ಮನೆಯಲ್ಲಿ, ಅದೇ ಗೋಬರ್ ಗ್ಯಾಸ್ ಅನಿಲದಿಂದನೇ ಮನೆಯಲ್ಲಿ ಅಡುಗೆ ಮಾಡ್ತೀವಿ. ನನಗೆ ಗೋಮೂತ್ರ ಸಿಗುತ್ತೆ ಆಕಳುಗಳಿಂದ, ಸರಿಸುಮಾರು ಆಕಳು ಕರುಗಳು ಸೇರಿ ಒಂದು 10-12 ಇದೆ ನನ್ನ ಹತ್ರ ಈಗ ಆ್ಯಕ್ಚುಲಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಾಗ ಕಾರ್ಮಿಕರ ಸಮಸ್ಯೆ ಕೂಡ ಬಹಳ ಮುಖ್ಯ. ಇಲ್ಲಿ ಮುಖ್ಯವಾಗಿ ನಾವು ಕೃಷಿಯಲ್ಲಿ ಎದುರಿಸುವಂತಹ ಮುಖ್ಯ ಸಮಸ್ಯೆಗಳಲ್ಲಿ ಈ ಲೇಬರ್ ಸಮಸ್ಯೆಗಳು ಬಹಳ ಇದಾವೆ, ಇವುಗಳನ್ನ ಹೇಗೆ ನಿರ್ವಹಣೆ ಮಾಡ್ತೀರಿ ಸಂತೋಷ್ ಅವರೇ? ಕೊರೋನಾ ಕಾಲದಲ್ಲಿ ಲೇಬರ್ ಎಲ್ಲಕ್ಕಿಂತ ಈಸಿಯಾಗಿ ಸಿಕ್ಬಿಡ್ತಾರೆ, ಹಳ್ಳಿಗಳಲ್ಲಿ ಲೇಬರ್ ಜಾಸ್ತಿ ಇದ್ರು ಅಂತಂದೇಳಿ ಎಲ್ಲರೂ ವಿಚಾರ ಮಾಡಿದ್ರು. ಸೊ ಹಂಗನ್ಕೊಂಡು ನಾವು ಒಂದು ಸ್ವಲ್ಪ ಕಾಯಿಪಲ್ಲೆಗಳಿಗೆಲ್ಲ ಹೊರಟಿವಿ ಆ ಟೈಮಲ್ಲಿ. ಬಟ್ ಆ್ಯಕ್ಚುಲಿ ಸಮಸ್ಯೆ ಅನುಭವಿಸೋದಲ್ಲಿ ಬರೀ ತೋಟಗಾರಿಕೆ, ಹಣ್ಣಿನ ಬೆಳೆಗಳಲ್ಲಿದ್ದಾಗ ಕೆಲಸಗಳಿದ್ದಾಗ ಭಾಳ ಆರಾಮಾಗಿದ್ದೀವಿ ನಾವು ಆ್ಯಕ್ಚುಲಿ. ಯಾವಾಗ ಇದು ಅಂತ ಹೋದಾಗ, ನಾವು ವೆಜಿಟೇಬಲ್ಸ್ ಅಂತ ಹೋದಾಗ ಲೇಬರ್ ಸಮಸ್ಯೆ ಭಾಳಷ್ಟು ತೊಂದರೆ ಆಗಿದೆ. ಸೊ ಅನುಭವಿಸಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಕಾಯಿಪಲ್ಲೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ, ವಾಪಸ್ ತೋಟಗಾರಿಕೆ ಕಡೆಯೇ ಖಾಲಿ ರಜಾಗಳನ್ನ ತೋಟಗಾರಿಕೆಗಳನ್ನ ಪ್ಲಾಂಟೇಷನ್ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಲೇಬರ್ ಸಮಸ್ಯೆ ಎಸ್ಪೆಷಲಿ ಸ್ಕಿಲ್ಡ್ ಲೇಬರ್ ಸಮಸ್ಯೆ ಎಲ್ಲ ಕಡೆಯೂ ಇದೆ, ಎಲ್ಲ ಯಾವ ಫೀಲ್ಡಲ್ಲಿ ಯಾವ ರೀತಿ ಇದೆಯೋ ಕೃಷಿಯಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ, ಬರ್ತಾ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಒಂದಿಷ್ಟು ಈ ವರ್ಷ ಮಾಡುವಂಥ ಪ್ಲಾಂಟೇಷನ್ಗಳು ಎಂಥವು ಮಾಡ್ತಾ ಇದ್ದೀವಿ ಅಂದ್ರಪ್ಪ ಅಂದರೆ, ರೆಗ್ಯುಲರ್ ಹಾರ್ವೆಸ್ಟಿಂಗ್ ಇರೋಂಥ ಕ್ರಾಪ್ಗಳನ್ನ ಮಾಡೋದು ಬೇಡ, ಆಲ್ಟರ್ನೇಟಿವ್ ಹಾರ್ವೆಸ್ಟಿಂಗ್ ಅಂತಂದು ಮಾಡೋದು ಬೇಡ, ಅಥವಾ ಹಾರ್ವೆಸ್ಟ್ ಮಾಡಿದ್ಮೇಲೆ ಫ್ರೂಟು ತಡ್ಕೊಂಡಿರಬೇಕು. ಸೊ ಹಾಗಾಗಿ ಒಂದಿಷ್ಟು ಏರಿಯಾನ ಗೋಡಂಬಿ ಮಾಡೋಣ ಅಂತ ಈ ವರ್ಷ ನಿರ್ಧಾರ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಅನುಕೂಲ, ಗೋಡಂಬಿನೂ ಅಡಿಕೆನೂ ಡಿಸಿಷನ್ ಮಾಡಿದ ಅದೇ ಕಾರಣಕ್ಕೆ. ಸೊ ಅಡಿಕೆ ರಾಯಚೂರು ಕಡೆಯೂ ಕೂಡ ಗೋಡಂಬಿ ಬೆಳೆ ಚೆನ್ನಾಗಿ ಉತ್ಕೃಷ್ಟವಾಗಿ ಬರ್ತಿದೆ. ಸರ್, ಗೋಡಂಬಿ ಏನಂದರೆ ನಮ್ಮಲ್ಲಿ ಹಿರಿಯರ ಮೊದಲಿಂದ ನಮ್ಮಲ್ಲಿ ಗೋಡಂಬಿ ಇತ್ತು. ಈಗ ಹೆಚ್ಚು ಕಡಿಮೆ ಹನುಮಸಾಗರ ಫಾರೆಸ್ಟ್ ಲ್ಯಾಂಡಲ್ಲಿ 15 ವರ್ಷದ ಗೋಡಂಬಿಗಳಿದೆ ಫಾರೆಸ್ಟಲ್ಲೇ. ಸೊ ಎಲ್ಲೂ ಏನು ಇರಿಗೇಷನ್ ಫೆಸಿಲಿಟಿ ಇಲ್ಲ. ಸೊ ಅಂತಲ್ಲಿದೆ. ಸೊ ನಮ್ಮ ಪೂರ್ವಿಕರ ಹಳೆ ತೋಟದಲ್ಲೇನೋ ಗೋಡಂಬಿ ಗಿಡಗಳಿದ್ದು ನಾವು ನೋಡಿದ್ದೆ ಚಿಕ್ಕವರಿದ್ದಾಗ. ಸೊ ಗೋಡಂಬಿ ಬರಲ್ಲ, ಗೋಡಂಬಿ ಎಲ್ಲ ಜಾಗದಲ್ಲೂ ಬರುತ್ತೆ. ವೆರೈಟಿ ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಸೊ ನಮ್ಮ ಭಾಗದಲ್ಲಿ ಬರೋಂಥ ವೆರೈಟಿಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಸೊ ಇಲ್ಲಿ ಹತ್ರ ರಾಯಚೂರು ಅನ್ನೋದಕ್ಕಿಂತ ಹೈಯೆಸ್ಟ್ ಹುಲ್ಕೋಟಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್, 1000 ಎಕರೆ ಡೆವಲಪ್ ಆಗಿದೆ ಹುಲ್ಕೋಟಿ ಭಾಗದಲ್ಲಿ. ಗದಗ ಡಿಸ್ಟ್ರಿಕ್ಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈಗ ನಮ್ಮಲ್ಲಿ ಆಲ್ರೆಡಿ 4 ವರ್ಷ 5 ವರ್ಷದ ಗಿಡಗಳು ಕೊಪ್ಪಳ ಜಿಲ್ಲೆಯಲ್ಲೂ ಆಲ್ರೆಡಿ ಇದೆ. ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆಗಿ 2.5 ವರ್ಷ 3 ವರ್ಷ ಆಗಿದೆ. ನಾವು ತೋಟಗಳು ನೋಡಿದ್ವಿ, ಒಳ್ಳೆ ಚೆನ್ನಾಗಿ ಬೆಳೆದಿದೆ ಇಳುವರಿ. ಒಂದು ಅಡ್ವಾಂಟೇಜ್ ಏನಂದರೆ ಹಾರ್ವೆಸ್ಟಿಂಗ್ ಮಾಡಬೇಕನ್ನೋದಿಲ್ಲ, ಉದುರು ಬಿದ್ದಿರುತ್ತೆ ಹಣ್ಣು. ಹೊರಟಾಗ ಮಾತ್ರ ನೀವು ಅದನ್ನು ಹಣ್ಣನ್ನು ಬೇರೆಯವ್ರಿಗೆ ಮಾರಬೇಕು, ನಮ್ಮ ಇನ್ನು ಹಣ್ಣಿಗೆ ಮಾರ್ಕೆಟ್ ಇಲ್ಲ. ಸೊ ಬರೀ ಗೋಡಂಬಿ ಬೀಜಕ್ಕೆ ಮಾತ್ರ ಅಂತ ಹೊರಟಾಗ ಕೆಳಗಡೆ ಉದುರು ಬಿದ್ದಿರುವಂಥ ಬೀಜಗಳನ್ನ ಆರಿಸ್ಕೋಬೇಕು. ಇವತ್ತೇ ಆರಿಸ್ಕೋಬೇಕನ್ನೋ ಅವಸರ ಏನಿಲ್ಲ, ಆರಿಸ್ಕೊಂಡ ಮೇಲೆ ಇವತ್ತೇ ಮಾರ್ಕೆಟಿಗೆ ಕಳಿಸ್ಬೇಕನ್ನೋ ಅವಸರ ಏನಿಲ್ಲ. ಯಾವಾಗ ನಮ್ಗೆ ಅನುಕೂಲ ಸಿಕ್ಕಾಗ ಆರಿಸಿ ತೆಗೆದಿಟ್ಟು, ಅನುಕೂಲ ಸಿಕ್ಕಾಗ ಮಾರ್ಕೆಟ್ ರೇಟ್ ನೋಡಿಕೊಂಡು ಬೇಕಾದ್ರೆ ಹೋಗಿ ನಾವು ಕೊಟ್ಟು 6 ತಿಂಗಳವರೆಗೆ ಆರಾಮಾಗಿ ಶೇಖರಣೆ ಮಾಡ್ಬೋದು ಗೋಡಂಬಿನ. ಸೊ ಹಾಗಾಗಿ ಒಂದಿಷ್ಟು ಭಾಗ ಗೋಡಂಬಿ ಕಡೆ ಹೋಗ್ತಿದ್ವಿ. ಇರೋಂಥ ಟೋಟಲ್ ಲ್ಯಾಂಡಲ್ಲಿ ನೇರಳೆ ಮತ್ತು ಮಾವು ಸೀಸನಲ್ಲು ಲೆಮನ್ನು ಥ್ರೋಡ್ದು ಏರ್ ಬರುತ್ತೆ. ಸೊ ಈ ಥರ ಏನು ಪ್ಲಾನಿಂಗ್ ಹೆಂಗೆ ಮಾಡ್ಕೊತಿದ್ದೀನಿ ಏನಪ್ಪ ಅಂದರೆ, ಜೊತೆ ಒಂದಿಷ್ಟು ಮೋಸಂಬಿ. ಸೊ ಅದು ಸೀಸನಲ್ಲು ನಾವು ನೀರು ರಿಸ್ಟ್ರಿಕ್ಟ್ ಮಾಡಿ ಕೊಟ್ಟರೆ ಸೀಸನಲ್ ಬರೀ 2 ತಿಂಗಳಲ್ಲಿ ಮೋಸಂಬಿ ಹಣ್ಣಿನ ಕೆಲಸ ಮುಗಿತು, ಉಳಿದ ಮಿನಿಮಮ್ ಕೆಲಸಗಳನ್ನೇನೋ ಮಾಡ್ಕೊತೀವಿ. ಸೊ ಮಾವು, ಸೊ ನೇರಳೆ ಬರೀ ನಮಗೆ ಏಪ್ರಿಲ್ನಿಂದ ಹಿಡಿದು ಜೂನ್ವರೆಗೂ ಮಾವು ಮತ್ತು ನೇರಳೆ ಖಾಲಿ ಆಗುತ್ತೆ. ಸೊ ಗೋಡಂಬಿ ನಿಮ್ಗೆ ಯಾವಾಗಲೂ ಈಲ್ಡಿಂಗ್ ಬರಲಿ, ಸೊ ನನಗೆ ಮೇಂಟೈನ್ ಮಾಡೋದು ಈಸಿ ಆಗಿರ್ಬೇಕು. ಹಾಗಾಗಿ ಇನ್ನೊಂದಿಷ್ಟು ನಿಂಬೆ ಗಿಡಗಳನ್ನು ಜೊತೆಗೆ ಒಂದಿಷ್ಟು ಮೋಸಂಬಿ, ಆಮೇಲೆ ಗೋಡಂಬಿ ನಿಂಬೆ ಮತ್ತು ಮಾವು ನನಗೆ ಪರ್ಟಿಕ್ಯುಲರ್ ಕ್ರಾಪ್ಗೆ ಏನಾದ್ರು ನಾನು ಖರ್ಚು ಮಾಡ್ತೀನಿ ಅಂತ ಹೊರಟ್ರೆ, ಸೊ ಖರ್ಚು ಮಾಡೋಂಥ 10 ಪಟ್ಟಿನಷ್ಟು ಆದಾಯ ಕೊಡುತ್ತೆ. 10 ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ಆದಾಯ ಸಿಗುತ್ತೆ ನನಗೆ, ನಿಂಬೆದಲ್ಲೂ ಸಿಗುತ್ತೆ ನನಗೆ, ಮಾವಿನಲ್ಲೂ ಸಿಗುತ್ತೆ. ನೇರಳೆ ನಂದಿನ ಹೆಬ್ಬೇವಿನ ಶೇಡಲ್ಲಿ ಇದ್ದಿದ್ದರಿಂದ ಸೊ ಇಲ್ಲಿವರೆಗೂ ನೇರಳೆಯಿಂದ ನನಗೆ ದೊಡ್ಡ ಪ್ರಮಾಣದ ಆದಾಯ ಬಂದಿಲ್ಲ, ಯಾಕಂದ್ರೆ ಫ್ಲವರ್ ಸೆಟ್ಟಿಂಗಲ್ಲಿ ಪ್ರಾಬ್ಲಮ್ ಇತ್ತು. ಸೊ ಹೋದ ವರ್ಷ ಅಕ್ಟೋಬರ್ಲಿ ನಾನು ತೆಗೆದಿದ್ದೀನಿ, ಹೋದ ವರ್ಷ ಒಂದು ಸ್ವಲ್ಪ ಗಿಡಗಳಲ್ಲಿ ಫ್ಲವರ್ ಜಾಸ್ತಿ ಆಗಿತ್ತು, ಈ ವರ್ಷ ಗಿಡಗಳು ಚೆನ್ನಾಗಿ ಬೆಳೆದಿದೆ ಓಪನ್ ಆದಮೇಲೆ. ಸೊ ಈ ವರ್ಷದ ಫ್ಲವರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನನಗೆ. ಸೊ ಅದನ್ನು ಬಿಟ್ಟರೆ ನಮ್ಮದು ಏನಂದರೆ ಇಲ್ಲಿ ಪ್ಲಾಂಟೇಷನ್ ಆಗ್ತಿದೆ, ಅಲ್ಲಿ ಕಡೆ ಪ್ಲಾಂಟೇಷನ್ ಖಾಲಿ ಆಗಿದೆ, ಮತ್ತೆ ಅಲ್ಲಿ ಪ್ಲಾಂಟಿಂಗ್ ಮಾಡಬೇಕು. ಸೊ ಈ ಕೆಲಸದಲ್ಲಿದ್ದೀವಿ, ಹಾಗಾಗಿ ಏನಂದರೆ ನಿಂಬೆಲೆ ಬಂದಿರೋ ದುಡ್ಡು ಮತ್ತೊಂದು ನಿಂಬೆ ಪ್ಲಾಂಟೇಷನ್ ಖರ್ಚಾಗ್ತಿದೆ, ಮಾವಲ್ಲಿ ಬಂದರೆ ಮತ್ತೊಂದೆಲ್ಲ ಪ್ಲಾಂಟೇಷನ್ಗೆ ಹೋಗ್ತಾ ಇದೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ನಿಂತ್ಕೊಂಡಿಲ್ಲ, ಕೆಲಸ ಆಗ್ತಾ ಇದೆ. ಬಟ್ ಏನಂದರೆ ಇನ್ಕಮ್ ಅಂತೂ ಬಂದಾಗ ಒಂದು ಮನಸ್ಥಿತಿ ಇಟ್ಕೊಂಡು ಇದು ಒಂಥರ ಕೃಷಿ ಅನ್ನೋಂಥದ್ದು ಏನಪ್ಪ ಅಂದರೆ ಋಷಿಗಳಾಗಿ ನಿಂತ್ಕೊಂಡಾಗ ಮಾತ್ರ ಕೃಷಿ ಮಾಡೋಕ್ಕೆ ಸಾಧ್ಯ. ಆ್ಯಕ್ಚುಲಿ ಆ ಮನಸ್ಥಿತಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ನಿಂತ್ಕೊಂಡಾಗ ಇದರಲ್ಲಿ ಬಂದಿರೋಂಥ ಆದಾಯ ಮತ್ತು ಕೆಲಸ ಯಾವತ್ತೂ ಖುಷಿ ಕೊಡುತ್ತೆ. ಅತಿಯಾದ ಆದಾಯದ ಆಸೆ ಇಟ್ಕೊಂಡು ತೋಟಗಾರಿಕೆ ಮಾಡುವಂಥದ್ದು ಒಂದ್ಸರಿ ನಿಮಗೆ ಅತಿಯಾದ ದುಡ್ಡನ್ನು ಕೊಟ್ಬಿಡ್ಬೋದು, ಒಂದ್ಸರಿ ಏನೂ ಸಿಗದೇನೆ ಇರ್ಬೋದು, ಎರಡೂ ಆಗಕ್ಕೆ ಇದರಲ್ಲಿ ಸಾಧ್ಯ ಇದೆ. ಸಂತೋಷವರೇ, ಬಹಳ ಖುಷಿ ಆಗುತ್ತೆ ಒಬ್ಬ MBA ಪದವೀಧರರಾಗಿ ಕೃಷಿ ಬಗ್ಗೆ ಇಷ್ಟು ಆಸಕ್ತಿ, ಇಷ್ಟು ತಿಳುವಳಿಕೆಯನ್ನು ಪಡ್ಕೊಂಡಿರೋದು ನಮ್ಮ ಯುವಕರಿಗೆ ಅಥವಾ ನಗರ ಪ್ರದೇಶಗಳನ್ನ ಸೇರಬೇಕು ಎಂಬ ಹಪಾಹಪಿ ಇರುವಂತವರಿಗೆ ಇದೊಂದು ಯೋಗ್ಯವಾದಂತಹ ಒಂದು ಸಂದರ್ಶನ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ತಮ್ಮ ಕ್ಷೇತ್ರದಲ್ಲಿ ಈಗ ಸಾಗವಾನಿ ಇದೆ, ಶ್ರೀಗಂಧ ಇದೆ, ಇವುಗಳು ಹೇಗೆ? ಶ್ರೀಗಂಧ ಅಭಿವೃದ್ಧಿ ಆಗಿದೆ ಸರ್. ಆ್ಯಕ್ಚುಲಿ 2018 ಡ್ರಾಟಲ್ಲಿ ನಂದು ಸರಿಸುಮಾರು 500 ಮರಗಳಿತ್ತು, ಒಳ್ಳೆ ಬೆಳೆದಿರೋ ಮರಗಳಿತ್ತು. ಸೊ ಒಂದು ಅದರಲ್ಲಿ 400 ಮರಗಳು ಸಹ ಆಲ್ಮೋಸ್ಟ್ ಹೋಯ್ತು ಸರ್. ಕೀನೋ ಜೊತೆಗೆ ಗಂಧ ಎರಡೂ ಹೋಯಿತು. ಹೆಚ್ಚು ಕಡಿಮೆ 11 ವರ್ಷದ ಮರಗಳಿತ್ತು ಗಂಧದ್ದು ಆ ಟೈಮಲ್ಲಿ. ಸೊ 3-4 ವರ್ಷ ನೀರು ಕೊಟ್ಟರೆ ಸಾಕು, ಹೋಗೋದೇ ಇಲ್ಲ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಆ್ಯಕ್ಚುಲಿ ನಂದು 11 ವರ್ಷ ಬೆಳೆದಿರೋ ಗಿಡ ಸಹ ಡ್ರೈ ಆಯಿತು ನೀರಿಲ್ದೇ. ನೀರಿಲ್ಲ ಅಂತ ಬಿಟ್ಟೂ ಇಲ್ಲ, ಸಮ್ಮರಲ್ಲಿ 2 ಸರಿ ಟ್ಯಾಂಕರಿಂದ ಪ್ರೊಟೆಕ್ಟಿವ್ ಇರಿಗೇಷನ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅಷ್ಟು ಮಾಡಿದ ಮೇಲೆ ಸಹ ಗಂಧಗಳಿಗೆ ಇದು ಉಳಿಲಿಲ್ಲ. ಅದು ಪ್ಯಾರಾಸೈಟಿಕ್ ಆಗಿರೋದ್ರಿಂದ ಕೀನೋದು ಬೇರುಗಳಿಂದ ಎಫೆಕ್ಟ್ ಆಯಿತು, ಅದಕ್ಕೆ ಡೈಬ್ಯಾಕ್ ಬಂತು ಇಲ್ಲ. ಬಟ್ ಆದರೆ ಗಿಡಗಳಂತೂ ಹೋಯಿತು. ಒಂದು 100 ಮರಗಳಿದೆ. ಸಾಗವಾನಿಯ ಗ್ರೋತ್ ಭಾಳ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಹೆಬ್ಬೇವನು ಭಾಳ ಒಳ್ಳೆ ಗ್ರೋತ್ ಇತ್ತು. 56 ಇಂಚು ನಮ್ಮಲ್ಲಿ ರೋಲ್ ಬೇರೆ ಬಂದು ಬೆಳೆದಿರ್ಬೋದು ಗೊತ್ತಿಲ್ಲ, ಬಟ್ ನನ್ನಲ್ಲಿ 30 ಇಂಚೇ ಎವರೇಜ್ ಇತ್ತು ಹೆಚ್ಚು ಕಡಿಮೆ. ಸೊ 55-56 ಇಂಚ್ವರೆಗೂ ಬೆಳೆದಿರೋಂಥ ಮರಗಳಿದ್ದು. ಸಾಗವಾನಿ ಕೂಡ ಎಲ್ಲೋ ಕೆಲವೊಂದು ಕಡೆ ಈಗ ಆಲ್ರೆಡಿ ಬರೀ 13ನೇ ವರ್ಷಕ್ಕೆ 36-38 ಇಂಚ್ ಬೆಳೆದ ಗಿಡಗಳು ಇದೆ. ಸೊ ಎವರೇಜ್ ಬಂದು 18-20 ಇಂಚ್ ಗಿಡಗಳ ಸಂಖ್ಯೆ ಜಾಸ್ತಿ ಇದೆ. ಆಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ 1000 ಬರಲ್ಲ ಸರ್ ಸಾಗವಾನಿ. 1000 300-400 ಮರಗಳು ನಮಗೆ ಕೊನೆ ದಿನ ಹಾರ್ವೆಸ್ಟ್ ಆಗುತ್ತೆ ಅಷ್ಟೇ. 12-14 ಅಡಿ ಎತ್ತರ ಇದಿದೆ. ಇನ್ನೊಂದು 10 ವರ್ಷ ಸಾಗವಾನಿಗೆ ಕಾಯಲೇಬೇಕು. ಬಟ್ ಸಾಗವಾನಿಯಲ್ಲೂ ಸುಮ್ಮನೆ ಕೂತ್ಕೊಂಡಿಲ್ಲ, ಎಲ್ಲೋ ಅದು ಸಾಗವಾನಿ ಮಾಡಿರೋಂಥದ್ದು ಆ ಟೈಮಲ್ಲಿ ನೀರಿನ ಲಭ್ಯತೆ ಭಾಳ ಕಡಿಮೆ, ನೀರಿನ ತೊಂದರೆ ಆಯ್ತು ನನಗೆ. ಆ ಟೈಮಲ್ಲಿ ಪ್ಲಾಂಟಿಂಗ್ ಮಾಡ್ಕೊಂಡಿದ್ದು ಫಾರೆಸ್ಟ್ಗೆ ಹೋಗ್ಬಿಟ್ರೆ ನೀರು ಕಡಿಮೆ ಇರೋದು, ಸಮ್ಮರಲ್ಲಿ ಮಾತ್ರ ಮ್ಯಾನೇಜ್ ಮಾಡಿದ್ರೆ ಸಾಕಲ್ಲ ಅನ್ನೋಂಥ ಉದ್ದೇಶ ಇಟ್ಕೊಂಡು. ಅದರಲ್ಲೂ ಕೂಡ ನೀರು ಸಿಕ್ಕಮೇಲೆ ಒಂದು ಸ್ವಲ್ಪ ಎಲ್ಲೋ ಯಾಲಕ್ಕಿನೋ ಕೋಕೋನೋ ಟ್ರಯಲ್ ಮಾಡ್ತಿದ್ದೀನಿ 1-2 ವರ್ಷದಿಂದ. ಸೊ ಅದರಿಂದ ಏನಾದ್ರು ಕರೆಕ್ಟಾಗಿ ರಿಟರ್ನ್ ಬಂತು ಅನ್ನಪ್ಪ ಅಂದರೆ ಈಗ ಅಡಿಕೆ ಬೆಳವಣಿಗೆ ನೋಡಿದ್ರೆ ಮತ್ತೆ ಅಡಿಕೆ ಮಾಡಕ್ಕೆ ಹೊರಟಿದ್ದೀನಿ, ಬೆಳವಣಿಗೆ ನೋಡಿಕೊಂಡು ಮತ್ತೆ ಪ್ಲಾಂಟಿಂಗ್ ಮಾಡೋಣ ಅಂತ ವಿಚಾರ. ಒಳ್ಳೆಯದು, ಸಾಕಷ್ಟು ಖುಷಿಯಿಂದ ನೆಮ್ಮದಿಯಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಸಮಸ್ಯೆಗಳು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದದ್ದೇ, ಹಾಗೆಯೇ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕೃಷಿಯಲ್ಲಿ ಬರ್ತದೆ, ಅವುಗಳನ್ನು ಈ ಮೆಟ್ಟಿ ನಿಂತಾಗ ಮಾತ್ರ ಒಂದು ನೆಮ್ಮದಿಯ ಬದುಕು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಂತೋಷ್ ಅವರೇ, ಈ ಒಂದು ವೃತ್ತಿ ಬದುಕನ್ನು ಮಾಡುವಂಥ ಒಂದು ಪೂರ್ವದಲ್ಲಿ ಹೇಗೆ ವಿಚಾರ ಇತ್ತು, ಸದ್ಯದಲ್ಲಿ ತಮ್ಮ ಒಂದು ಮಾನಸಿಕ ಸ್ಥಿತಿ ಹೇಗಿದೆ, ಕೃಷಿ ಹೇಗೆ ಅನ್ನಿಸ್ತಿದೆ, ಮತ್ತು ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ ಏನು? ಕೃಷಿಗೆ ಹೊಸದಾಗಿ ಬಂದಾಗ ಬೇರೆಯವ್ರಿಗೆಲ್ಲರಿಗೂ ಇತ್ತು, ನಮಗೆ ಅದೇ ಥರ ಒಂದಿಷ್ಟೇನೋ ಇತ್ತು ಮನಸ್ಸಲ್ಲಿ, ಏನಂದ್ರಪ್ಪ ಅಂದರೆ ಇಷ್ಟು ಪ್ಲಾಂಟಿಂಗ್ ಮಾಡೋಣ, ಇಷ್ಟು ಇನ್ಕಮ್ ಬಂದರೆ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತಂದೇಳಿ. ಸೊ ಮಾಡ್ತಾ ಮಾಡ್ತಾ ಹೊರಟಾಗ ಕೆಲವೊಂದು ಕ್ರಾಪಲ್ಲಿ ಗಳಿಸಿದ್ವಿ, ಕೆಲವೊಂದು ಕ್ರಾಪಲ್ಲಿ ಕಳ್ಕೊಂಡಿದ್ವಿ. ಒಂಥರ ಬಿಸ್ನೆಸ್ ಇದ್ದಂಗೆ ಏಳು ಬೀಳು, ಎಲ್ಲ ಫೀಲ್ಡಲ್ಲಿ ಹೆಂಗಿರುತ್ತೆ ಈ ಫೀಲ್ಡಲ್ಲೂ ಏಳು ಬೀಳು ಎಲ್ಲದೂ ಇದೆ. ಇದರಲ್ಲಿ ಜಾಸ್ತಿನೇ ಇರುತ್ತೆ. ಕಾರಣ ಏನಂದರೆ ಒಂದು ಇಂಡಸ್ಟ್ರಿ ಅಂತ ಹೊಂಟಾಗ ಒಂದು 5% ವೇರಿಯಬಲ್ ಫ್ಯಾಕ್ಟರ್ ಇರುತ್ತೆ. ಇಲ್ಲಿ 95% ವೇರಿಯಬಲ್ ಫ್ಯಾಕ್ಟರ್, ಲ್ಯಾಂಡ್ ಮಾತ್ರ ಕಾಮನ್. ನಿಮಗೆ ಕ್ಲೈಮೇಟ್ ಅನ್ಕೊಳ್ಳಿ, ನೀರು ಅನ್ಕೊಳ್ಳಿ, ಪವರ್ ಅನ್ಕೊಳ್ಳಿ, ಲೇಬರ್ ಅನ್ಕೊಳ್ಳಿ, ಫರ್ಟಿಲೈಸರ್ ಅನ್ಕೊಳ್ಳಿ, ಯಾವುದು ನಮ್ಮ ಕಂಟ್ರೋಲ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏಳು ಬೀಳು ಜಾಸ್ತಿ ಆಗೋಂಥ ಚಾನ್ಸಸ್ ಎಲ್ಲ ಇದೆ. ಬಟ್ ಇದನ್ನು ನಂಬ್ಕೊಂಡಂತ ಬಂದ ಮೇಲೆ, ಇದೇ ನನ್ನ ಕೆಲಸ ನೆಂದ್ಕೊಂಡ ಮೇಲೆ, ನಾನು 100ಕ್ಕೆ 100 ಸತ್ಯ. ಸೊ ಯಾವುದೇ ಕಾರಣಕ್ಕೂ ನಿಮ್ಗೆ ಇದರಿಂದ ಇದನ್ನು ಬಿಟ್ಟು ಹೋಗ್ಬೇಕು ಅಂತ ನಿಮ್ಗೆ ಅನ್ಸಲ್ಲ. ಯಾರು ಬಿಟ್ಟು ಹೋಗ್ಬೋದು ಅನ್ನಪ್ಪ ಅಂದರೆ ಕೃಷಿಗೆ ಎಲ್ಲರನ್ನು ಬದುಕೋ ಶಕ್ತಿ ಐತೆ. ಯಾಕಂದ್ರೆ 60-70% ಜನ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎಲ್ಲರಿಗೂ ನಾವು ಅನ್ನ ನೀಡ್ತೀವಿ ಅಂತೆಲ್ಲ ನಾವೆಲ್ಲ ಹೇಳ್ಕೊತೀವಿ. ಬಟ್ ಕೃಷಿಕನ ಭಾಳ ಹಂಗೈತೆ ಹಿಂಗೈತೆ ಅಂತ ಎಲ್ಲ ಕಡೆ ಚರ್ಚೆ ಆಗುತ್ತೆ. ಒಂದೇ ಒಂದು ಕೊನೆಯ ವಿಚಾರ ಹೇಳೋದನ್ನಪ್ಪ ಅಂದರೆ, ಕೃಷಿಗೆ ಇದನ್ನು ನಂಬ್ಕೊಂಡು ಬಂದ ಮೇಲೆ ನಿಮಗೆ ಆಹಾರ ನೀಡೋಷ್ಟು, ನಿಮ್ಗೆ ಅನ್ನ ನೀಡೋಷ್ಟು, ನಿಮ್ಮ ಆಸೆಗಳನ್ನ ಈಡೇರಿಸೋಷ್ಟು ಈ ಭೂಮಿಗೆ ಶಕ್ತಿ ಇದ್ದೇ ಇದೆ. ನಿಮ್ಮ ಆಸೆಗಳನ್ನ ಈಡೇರಿಸುತ್ತೆ, ಆದರೆ ದುರಾಸೆಗಳನ್ನೆಲ್ಲ ಈಡೇರಿಸೋ ಶಕ್ತಿ ಭೂಮಿಗಿಲ್ಲ. ನಿಮ್ಗೆ ಆಸೆಗಳಿತ್ತು ಮಾಡಬೇಕು ಅನ್ನೋದಿತ್ತು, 100% ಇರಸಷ್ಟೇನಾಗ್ತಾರೆ. ನಿಮ್ಗೆ ದುಡ್ಡೇ ಗಳಿಸೋದು ಮುಖ್ಯ ಆಗಿತ್ತು, ಏನೇನೋ ಮಾಡ್ಬೇಕು ಅನ್ನೋದು ವಿಚಾರ ಇತ್ತು. ನನಗೆ ವರ್ಕ್ ಫ್ರಮ್ ಹೋಮ್ ಇದೆ, ಅಥವಾ ನನಗೆ ಇಷ್ಟು ಸಿಕ್ಕಾಪಟ್ಟೆ ಏನಪ್ಪ, ನನಗೆ ಇಷ್ಟು ಪೇ ಇದೆ, ನನಗೆ ಇಷ್ಟು ಪೇ ನನಗೆ ಈ ಭೂಮಿಯಲ್ಲಿ ತೆಗಿಬೋದಾ ಅಂದರೆ ಸಾಧ್ಯವೇ ಇಲ್ಲ. ಫಸ್ಟ್ ನೀವು ಬನ್ನಿ, ಕೆಲಸ ಮಾಡಿ, ಬಗ್ಗಿ ಕೆಲಸ ಮಾಡಿ, ಬಂದ ಒಳ್ಳೆಯದು ಸಂತೋಷ್ ಅವರೇ, ಬಹಳಷ್ಟು ಮಾರ್ಮಿಕವಾಗಿ ಹಾಗೇ ವಸ್ತುಸ್ಥಿತಿಯನ್ನು ನಮ್ಮ ಕೇಳುವರಿಗೆ ಮನವರಿಕೆಯನ್ನು ಮಾಡಿಕೊಟ್ರೆ. ಯಾಕಂತಂದರೆ ಕೆಲವೊಬ್ಬರು ವಿಚಾರ ಮಾಡಿ ಬೇಗ ಶ್ರೀಮಂತ ಆಗ್ಬೋದು ಅಥವಾ ಈ ಲಕ್ಷಾಂಗಟ್ಲೆ ಕೋಟಿಗಟ್ಟಲೆ ದುಡ್ಡನ್ನು ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ಮಾಡಬೇಕು ಅಂತ ಒಂದು ವಿಚಾರದೊಂದಿಗೆ ಬಂದುಬಿಡ್ತಾರೆ. ಆಮೇಲೆ ಬಂಡವಾಳವನ್ನು ಕೂಡ ಹಾಕ್ತಾರೆ, ಪೂರ್ವಾಪರತೆ ಸಿದ್ಧತೆಯೊಂದಿಗೆ ಇರದೆ ಕೃಷಿಯನ್ನು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಪಡ್ಕೊಳ್ಳಾರದೆ ನಷ್ಟವನ್ನು ಅನುಭವಿಸ್ತಾರೆ. ಒಟ್ಟಿನಲ್ಲಿ ತಾವೊಬ್ಬ ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ರು ಕೂಡ MBA ಪದವಿಯನ್ನು ಮುಗಿಸಿ ಮತ್ತೆ ಕೃಷಿಯ ಕಡೆ ಮುಖ ಮಾಡಿ ಸಾಧಕ ಬಾಧಕ ಏಳು ಬೀಳು ಲಾಭ ನಷ್ಟಗಳನ್ನು ಕಂಡಿರುವಂಥವ್ರು, ಆದ್ರೂ ಕೂಡ ಕೃಷಿಯನ್ನು ಮುಂದುವರ್ಕೊಂಡು ಒಂದು ಐಷಾರಾಮಿ ಬದುಕನ್ನು ಹಿಂತಿರುಗಿ ನೋಡದೆ ಮುನ್ನುಗ್ತಾ ಇದ್ದೀರಿ. ಸಾಕಷ್ಟು ಖುಷಿಯಾಗುತ್ತೆ ನಿಮ್ಮ ಕ್ಷೇತ್ರವನ್ನು ನೋಡಿ, ಸಾಕಷ್ಟು ಬೆಳೆಗಳನ್ನು ಹಚ್ಚಸರಾಗಿರುವಂಥ ಒಂದು ಪ್ರಕೃತಿ ನಿಮ್ಮ ಮಡಿಲಲ್ಲಿದೆ, ಹಾಗೆಯೇ ಒಳ್ಳೆಯ ಮನೆಯನ್ನು ಕೂಡ ಒಂದು ಹಚ್ಚು ಹಸಿರಿನ ವಾತಾವರಣವನ್ನು ಕಂಗೊಳಿಸುವಂಥದ್ದು. ಅದರ ಹಿಂದೆ ಭಾಳಷ್ಟು ಶ್ರಮ ಇದೆ, ಭಾಳಷ್ಟು ಸಮಸ್ಯೆಗಳನ್ನು ನಾವು ನೋಡೇ ನೋಡ್ತೀವಿ, ಆದ್ರೂ ಕೂಡ ಮಾಡ್ತೀವಿ ಎಂಬಂಥ ಒಂದು ಛಲ, ಹಾಗೆಯೇ ನಾನು ಮುಂದೆ ಸಾಧಿಸಬಲ್ಲೆ ಎಂಬಂಥ ಒಂದು ಪೂರ್ವಾಲೋಚನೆಯಿಂದ ಕೃಷಿಯನ್ನು ತೋಟಗಾರಿಕೆಯನ್ನು ಮಾಡಿದ್ದೀರಿ. ನಿಮ್ಮೆಲ್ಲ ಸಾಧನೆಗಳಿಗೆ, ನಿಮ್ಮೆಲ್ಲ ಪ್ರಯತ್ನಗಳಿಗೆ ಆ ದೇವರು ಸಾಥ್ ಕೊಡಲಿ. ನಿಮ್ಮ ಕೃಷಿ ಅನುಭವಗಳು ಜೊತೆಗೆ ನಿಮ್ಮ ವಿಚಾರಗಳನ್ನು ನಮ್ಮ ಕೇಳುವರಿಗೆ, ಮುಖ್ಯವಾಗಿ ಯುವಕರಿಗೆ, ನಗರ ಪ್ರದೇಶಗಳಿಗೆ ಹೋಗಬೇಕು, ನಾನು ನೌಕರಿಯನ್ನೇ ಮಾಡಬೇಕು ಎಂಬಂಥ ಒಂದು ದೃಷ್ಟಿಯಲ್ಲಿಟ್ಕೊಂಡು ಓದುವಂಥ ಒಂದು ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರಿ. ತಮ್ಮ ವಿಚಾರಗಳಿಗಾಗಿ ಆಕಾಶವಾಣಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಸಂತೋಷ್ ಅವರ ತೋಟಗಾರಿಕಾ ಆಧಾರಿತ ಸಮಗ್ರ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ರಾಜ್ಯದ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು 2023 January 10, 11, 12 ಕೃಷಿ ಮೇಳವನ್ನ ಆಯೋಜಿಸಿದೆ. ವಿಶೇಷವಾಗಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಸಂಸ್ಕರಣೆ, ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಯಂತ್ರೋಪಕರಣಗಳ ಮಾಹಿತಿ, ಸೂಕ್ಷ್ಮ ನೀರಾವರಿ, ಸಾವಯವ ಕೃಷಿ, ತೋಟಗಾರಿಕೆಯಲ್ಲಿ ಹೈಟೆಕ್ ತಂತ್ರಜ್ಞಾನ, ಪುಷ್ಪ ಕೃಷಿ, ರೇಷ್ಮೆ ಕೃಷಿ, ವೈಜ್ಞಾನಿಕ ಪಶುಪಾಲನೆ, ಮೀನುಗಾರಿಕೆ, ಹೀಗೆ 10 ಹಲವಾರು ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಿದೆ. ಒಂದೇ ಸೂರಿನಡಿ ರೈತರಿಗೆ ವಿಭಿನ್ನ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವ ರಾಯಚೂರು ಕೃಷಿ ಮೇಳ ನಿಮಗೆ ವಿಶೇಷವಾದ ಆಹ್ವಾನವನ್ನ ನೀಡುತ್ತಿದೆ. ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು, ವಿವಿಧ ಇಲಾಖೆಗಳು, ಸ್ವಸಹಾಯ ಸಂಘಗಳು, ರೈತ ಉತ್ಪಾದಕ ಕಂಪನಿಗಳು, ಕೃಷಿ ಪರಿಕರಗಳ ವಿತರಕರು ಮತ್ತು ವ್ಯಾಪಾರಸ್ಥರು, ವಿವಿಧ ಕೃಷಿ ಯಂತ್ರೋಪಕರಣ ಮತ್ತು ಸಂಸ್ಕರಣಾ ಕಂಪನಿಗಳು ಸಹ ಭಾಗವಹಿಸಿ ರೈತರಿಗೆ ಮಾರ್ಗದರ್ಶನ ನೀಡಲಿವೆ. 3 ದಿನಗಳವರೆಗೆ ನಡೆಯುವ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಕಟಣೆ. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು, ಕಲಬುರಗಿ ಮತ್ತು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ತಪ್ಪದೇ ಕೇಳಿ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 7:20. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ರಾಯಚೂರಿನ ಪೇಟೆ ಧಾರಣೆ: ಹತ್ತಿ 7,900 ರೂಪಾಯಿಯಿಂದ 8,700 ರೂಪಾಯಿ, ಶೇಂಗಾ 3,885 ರೂಪಾಯಿಯಿಂದ 7,399 ರೂಪಾಯಿ, ಈರುಳ್ಳಿ 550 ರೂಪಾಯಿಯಿಂದ 1,670 ರೂಪಾಯಿ, ಭತ್ತ ರಾಜಹಂಸ 1,553 ರೂಪಾಯಿಯಿಂದ 1,570 ರೂಪಾಯಿ, ಸೂರ್ಯಕಾಂತಿ ಕನಿಷ್ಠ ಹಾಗೂ ಗರಿಷ್ಠ 4,524 ರೂಪಾಯಿ, ಕೆಂಪು ತೊಗರಿ 4,000 ರೂಪಾಯಿಯಿಂದ 7,565 ರೂಪಾಯಿ, ಲಿಂಗಸ್ಗೂರಿನ ಪೇಟೆ ಧಾರಣೆ ತೊಗರಿ 6,900 ರೂಪಾಯಿಯಿಂದ 7,550 ರೂಪಾಯಿ. ಇದುವರೆಗೆ ರಾಯಚೂರು ಹಾಗೂ ಲಿಂಗಸ್ಗೂರಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಕುಷ್ಟಗಿ ತಾಲೂಕಿನ ತಗ್ಗಿಹಳ್ ಗ್ರಾಮದ ರಾಮಪ್ಪ ಬಸಪ್ಪ ಅವರಿಂದ ಚೌಡಕಿ ಪದಗಳು. ಕರಿಯವಳಿಗೆ ಹೋಗಿ ನಮ್ಮವು ಜಳಕ ನೇಮ ಮಾಡಿ, ನಮ್ಮವು ಜಳಕ ನೇಮ ಮಾಡಿ, ಹೂವ ಹಣ್ಣ ನೀಡಿ, ನನ್ನವು ಜಾವ ಪೂಜೆ ಮಾಡಿ, ಹೂವ ಹಣ್ಣ ನೀಡಿ, ನಮ್ಮವು ಜಾವ ಪೂಜೆ ಮಾಡಿ, ಹೂವ ಹಣ್ಣ ನೀಡಿ, ಅವರಿಗೆ ಜಾವ ಪೂಜೆ ಮಾಡಿ, ಹೂವ ಹಣ್ಣ ನೀಡಿ, ಅವರಿಗೆ ಜಾವ ಪೂಜೆ ಮಾಡಿ. ಕರಿಯವಳಿಗೆ ಹೋಗಿ ನಮ್ಮವು ಜಳಕ ನೇಮ ಮಾಡಿ, ನಮ್ಮವು ಜಳಕ ನೇಮ ಮಾಡಿ, ಹೂವ ಹಣ್ಣ ನೀಡಿ, ನಮ್ಮವು ಜಾವ ಪೂಜೆ ಮಾಡಿ, ಹೂವ ಹಣ್ಣ ನೀಡಿ, ನಮ್ಮವು ಜಾವ ಪೂಜೆ ಮಾಡಿ, ಹೂವ ಹಣ್ಣ ನೀಡಿ, ಅವನಿಗೆ ಜಾವ ಪೂಜೆ ಮಾಡಿ, ಹೂವ ಹಣ್ಣ ನೀಡಿ, ಅವನಿಗೆ ಜಾವ ಪೂಜೆ ಮಾಡಿ. ಮಗನಿಗೊಂಡದವ್ವ ನಾಲಿನ ಗಿಗಲಿಗಾದಿ ಕೇತೆ, ನಮ್ಮವು ಗಿಗಲಿಗಾದಿ ಕೇತೆ, ಶುಭಲಾಯದಿಂದ ನಮ್ಮವು ಶಿವನ ಪಾದ ಕಂಡೆ, ಶುಭಲಾಯದಿಂದ ನಮ್ಮವು ಶಿವನ ಪಾದ ಕಂಡೆ, ಶುಭಲಾಯದಿಂದ ಅವನಿಗೆ ಶಿವನ ಪೂಜೆ ಕಂಡೆ, ಶುಭಲಾಯದಿಂದ ಅವನಿಗೆ ಶಿವನ ಪಾದ ಕಂಡೆ, ಶುಭಲಾಯದಿಂದ ನಮ್ಮವು ಶಿವನ ಪಾದ ಕಂಡೆ, ಶುಭಲಾಯದಿಂದ ನಮ್ಮವು ಶಿವನ ಪೂಜೆ ಕಂಡೆ, ಶುಭಲಾಯದಿಂದ ಅವನಿಗೆ ಶಿವನ ಪೂಜೆ ಕಂಡೆ, ಶುಭಲಾಯದಿಂದ ನನ್ನ ಶಿವನ ಪೂಜೆ ಕಂಡೆ. ಪಲ್ಲಕ್ಕಿ ಸುತ್ತ ಪರಿ ಪರಿ ಚೌರಗಳಾಡುತ್ತ, ನಮ್ಮವು ಚೌರಗಳಾಡುತ್ತ, ಗಿಲ್ಗಿಲ್ಲಂಬುತ್ತ ನನ್ನವು ಗಿರಿ ಒಳಗೆ ಹೋಗುತ್ತ, ಗಲ್ಗಲ್ಲಂಬುತ್ತ ನನ್ನವು ಮೆಲ್ಲಕ ಸಾಗುತ್ತ, ಹಣ್ಣು ಕೊಬರಿ ಬಟ್ಟಲ ಸೂರ್ಯಾಗುತ್ತಾವ, ಗಿರಿಯಗ ಪೂಜನಾಗುತ್ತಾವ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾವು ವರವು ನಡೆಯುತ್ತಾವ. ಹಣ್ಣು ಕೊಬರಿ ಬಟ್ಟಲ ಸೂರ್ಯಾಗುತ್ತೈತಿ, ಗಿರಿಯಗ ಪೂಜೆ ಆಗುತ್ತೈತಿ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿಯ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾ ವರವ ನಡೆಯುತ್ತೈತಿ, ಶಿವನ ಮಗಳ ಸೀಲವಂತಿ ಹುಲಿಗೆ ನಾ ವರವು ನಡೆಯುತ್ತೈತಿ, ಬಂಜರು ಮಕ್ಕಳು ಬೇಡುತ್ತಾರ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಕೊರತಿಯ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಕೊರತಿ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಪರಿಸಿ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಪರಿಸಿ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಪರಿಸಿ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಪರಿಸಿ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಪರಿಸಿ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಪರಿಸಿ, ಕರಿಯ ಸೀರೆ ಕರತಿ ನಿನಗ ಬರುವುದು ಬಲು ಪರಿಸಿ, ನಮ್ಮವು ಬರುವುದು ಬಲು ಪರಿಸಿ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯ ಉದನಸಿಯ, ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವಾದ್ಯ ಉದನಸಿ, ಶ್ರೀಗಂಧವ ಧರಿಸಿ ಶಿವ ಶಿವಾಜ ಪಾರ್ವತ ಶ್ರೀಗಂಧವದರ್ಶಿ ಶಿವಾಜ ಪಾರ್ವತ ಶ್ರೀಗಂಧವದರ್ಶಿ ಶಿವಾಗ ಪಾರ್ವತನಸಿಯ ಶ್ರೀಗಂಧವದರ್ಶಿ ಶಿವಾಗ ಪಾರ್ವತನಸಿ ಶ್ರೀಗಂಧವದರ್ಶಿ ಶಿವಾಗ ಪಾರ್ವತ ಶ್ರೀಗಂಧವದರ್ಶಿ ಶಿವಾಗ ಪಾರ್ವತ ಶ್ರೀಗಂಧವದರ್ಶಿ ಶಿವಾಗ ಪಾರ್ವತ ಉದನಸಿಯ ಶ್ರೀಗಂಧವದರ್ಶಿಯ ಶಿವಾಗ ಪಾರ್ವತ ಉದನಸಿ ಶ್ರೀಗಂಧವದರ್ಶಿಯ ಶಿವಾಗ ಪಾರ್ವತ ಶ್ರೀಗಂಧವದರ್ಶಿಯ ಶಿವಾಗ ಪಾರ್ವತ ಶ್ರೀಗಂಧವದರ್ಶಿ ಶಿವಾಗ ಪಾರ್ವತ ಉದನಸಿ ಶಿವಾಗ ಪಾರ್ವತ ಉದನಸಿ ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರ ದಾಟಿ ತಂದು ಭಂಡಾರಚ್ಚಿ ಕುರಿಯ